ಅಮ್ಮ ಅಮ್ಮ, ನನ್ಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೂ ಹೋಗು. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಒಳ್ಳೆ ಬಿಸಿಲಿನ ಪ್ರಸನ್ನದಾಯಕವಾದಂತಹ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಮಣ್ಣಿನ ಮಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ರೈತ ಬಂಧುವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಗುಲ್ಬರ್ಗಾ ತಾಲೂಕ್ ಭೀಮಳ್ಳಿ ಗ್ರಾಮದ ಸಾವಯವ ಕೃಷಿಕ ದಂಪತಿಗಳಾಗಿರುವಂತಹ ಶಿವಲಿಂಗಪ್ಪ ಚೋರ್ಗಸ್ತಿಯವರು ಮತ್ತು ಅವರ ಮನೆಯವರಾಗಿರುವಂತಹ ಶ್ರೀಮತಿ ಮಹಾನಂದ ಶಿವಲಿಂಗಪ್ಪ ಚೋರ್ಗಸ್ತಿಯವರು ನಮ್ಮ ಜೊತೆಗಿದ್ದಾರೆ. ಅವರ ಸಾವಯವ ಅನುಭವಗಳು ಏನದವ ಅನ್ನೋದನ್ನ ಅವರಿಂದ ಕೇಳೋಣ. ತಮಗಿಬ್ಬರಿಗೂ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ. ಎಷ್ಟು ವರ್ಷಗಳಿಂದ ಸಾವಯವ ಕೃಷಿ ಒಳಗೆ ಮಾಡ್ತಾ ಇದ್ರಿ? ನಾನು ಸುಮಾರು 4-5 ವರ್ಷದಿಂದ ಸಾವಯವದಲ್ಲಿ ಬೆಳೀತಾ ಇದ್ದೆ. ಏನೇನು ಬೆಳೆಗಳನ್ನ ತಾವು ಬೆಳೀತಾ ಇದ್ರಿ? ಬಾಳೆ, ಕಬ್ಬು, ಅರಿಶಿಣ, ತೆಂಗು, ತೊಗರಿ, ಜೋಳ, ಜವಿ ಗೋಧಿ, ಕಡ್ಲಿ, ಸಾಕಷ್ಟು ಬೆಳೆಗಳನ್ನ ನೀವು ಬೆಳೀತಾ ಇದ್ರಿ. ನಮ್ಮ ಮನೆಗೆ ಬೇಕಾಗ ಭತ್ತ ಸಹಿತ ನಾವು ಸಾವಯವ ಸಂಪೂರ್ಣವಾಗಿ ಸಾವಯವಮಯ. ಎಷ್ಟು ಕ್ಷೇತ್ರ ಅದ ತಮ್ದು? 20 ಎಕರೆ. ನೀರಾವರಿ ಸೌಲಭ್ಯ? ನೀರಾವರಿ ಮೊದಲು ಇರಲಿಲ್ಲರಿ, ಬಾವಿ ಇತ್ತು, ನೀರು ಸರಿಯಾಗಿ ಆಗ್ಲಿಲ್ಲ, ಅದಕ್ಕೆ ಕರಿಕಲ್ ಹತ್ತಿ ನೀರು ಬೀಳಿಲ್ಲ. ಆದರೂ ಸರ್ಕಾರದ ಉದ್ಯೋಗ ಖಾತ್ರಿ ವ್ಯವಸ್ಥೆಯಲ್ಲಿ ಒಂದೆರಡು ಚೆಕ್ ಡ್ಯಾಮ್ ಮಾಡಿಕೊಂಡು ನೀರು ಇಂಗಿಸುವ ವ್ಯವಸ್ಥೆ ಮಾಡಿದ ನಂತರ ಈಗ 20 ಎಕರೆ ನೀರಾವರಿ ಆಗ್ತದೆ ಸಂಪೂರ್ಣವಾಗಿ. ಸಂಪೂರ್ಣವಾಗಿ ಅಂದ್ರೆ ಪೂರ್ಣ ವರ್ಷ ಎಲ್ಲ ಆಗ್ತದ ನೀರಾವರಿ ವ್ಯವಸ್ಥೆ? ಮೇ ಜೂನ್ ಟೈಮ್ನಾಗ ಒಂದು ತಿಂಗಳು ಕಡಿಮೆ ಆಗ್ತದ್ರಿ, ಆದ್ರೆ ಮಳೆ ಸ್ವಲ್ಪ ಬರ್ತಾ ಇರೋದ್ರಿಂದ ಒಂದ್ ತಿಂಗಳು ಕಡಿಮೆ ಬೀಳ್ತಾ ಇರ್ತದೆ. ಆದ್ರೆ ಈ ಸಲ ಮಾತ್ರ ಮಳೆ ಸಂಪೂರ್ಣ ಆಗಿದೆ, ನನಗನ್ಸಿದ ಮಟ್ಟಿಗೆ ಒಂದು ವರ್ಷ ಪೂರ್ತಿ ನಡೀಬಹುದು. ಬೋರ್ವೆಲ್ ಅದಾವ ನಿಮ್ಮಲ್ಲಿ? ಇಲ್ರಿ, ಬೋರ್ವೆಲ್ ಒಂದು 5 ಹಾಕಿದ್ದೆ, ಫೇಲ್ ಆದವ್ರಿ. ಆ ಬಾವಿನೇ 60 ಅಡಿ ಆಳ ಮಾಡಿದ್ದೆವು, ಈಗ ಚೆಕ್ ಡ್ಯಾಮ್ ಮಾಡಿದ್ರಿಂದ ಬಾವಿಗೆ ನೀರು ಸಾಕಷ್ಟು ಆಗ್ಯದ. ಆದ್ರೂ ನಾವು ನೀರಿನ ಉಳಿತಾಯ ಸಿಕ್ಕಾಪಟ್ಟೆ ಹೂಡಿ ಖಾಲಿ ಆಗಬಾರದು, 2 ತಿಂಗಳು ಕಡಿಮೆ ಬೀಳಬಾರದು ಅಂತ ಡ್ರಿಪ್ಪಿನ ವ್ಯವಸ್ಥೆ ಜಾಸ್ತಿ ಮಾಡ್ಕೊಂಡಿದ್ರಿ. ಕಬ್ಬು, ಬಾಳೆ ಎಲ್ಲದಕ್ಕೂ ಡ್ರಿಪ್ಪಿನ ವ್ಯವಸ್ಥೆ ಮಾಡ್ಕೊಂಡಿವಿ. ಎಲ್ಲ ಡ್ರಿಪ್ನೊಳಗೆ ಬೆಳೀತಾ ಇದ್ರಿ? ಸರ್ಕಾರಿ ಸಹಾಯಧನದಲ್ಲಿ ಸ್ಪ್ರಿಂಕ್ಲರ್ ತಗೊಂಡಿವ್ರಿ. ಕೆಲವೊಂದು ಬಳಿಗೆ ಈ ಜವಿ ಗೋಧಿ ಅಂತವಕ್ಕೆಲ್ಲ ಸ್ಪ್ರಿಂಕ್ಲರ್ ಬಳಸ್ತೀವಿ, ಈ ಬಾಕಿ ಬಾಳೆ ಕಬ್ಬಿಗೆಲ್ಲ ಡ್ರಿಪ್ಪಿನ ವ್ಯವಸ್ಥೆ ಮಾಡೋದ್ರಿಂದ ನೀರಿನ ಉಳಿತಾಯ ಮತ್ತ ಈ ಲೇಬರ್ಗಳ ಕಾರ್ಮಿಕರ ಉಳಿತಾಯ, ಹೀಗಾಗಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡಿದ್ವಿ. ಅಂದ್ರೆ ಸಾಕಷ್ಟು ಅನುಕೂಲ ಆಗ್ತದೆ, ಉಳಿತಾಯನೂ ಆಗ್ತದೆ ಮತ್ತು ಬಂದಂತಹ ನೀರನ್ನು ನಾವು ಸಂಗ್ರಹಣೆ ಮಾಡಬಹುದು. ಹೌದು ಸರ್. ಆಯ್ತು, ಇನ್ನೊಂದು ಏನಾಗ್ಲಿಕ್ಕೆ ಬರ್ಬರ್ತ ಕೂಲಿ ಕಾರ್ಮಿಕರದು ಶಾರ್ಟೇಜ್ ಇರೋದ್ರಿಂದ ನಮ್ಮ ವ್ಯವಸ್ಥೆ ನಾವೇ ನೋಡ್ಕೋಬೇಕಾಗಿ ಬಂದಿರೋದ್ರಿಂದ ನಾವು ವಿಶೇಷ ತಂತ್ರಜ್ಞಾನಕ್ಕೆ ಹೋಗ್ಲೇಬೇಕ್ರಿ. ಹೌದು ಹೌದು. ಈಗ ಬಾಳೆ ಬೆಳೀತಾ ಇದ್ದೀವಿ ಅಂತಂದ್ರೆ, ತೆಂಗು ಬೆಳೀತಾ ಇದ್ದೀರಿ, ಕಬ್ಬು, ಎಷ್ಟೆಷ್ಟು ಪ್ರದೇಶದೊಳಗೆ ಇವೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀರಿ? ಕಬ್ಬು ಒಂದು 5 ಎಕರೆ ಕಬ್ಬು ಇತ್ರಿ, ಮತ್ತೆ ಬಾಳೆ ಒಂದು 2.5 ಎಕರೆ ಬಾಳೆ ಇದ್ರಿ. ತೆಂಗಿನ ಗಿಡಗಳು? ತೆಂಗಿನ ಗಿಡ ಒಂದು 100 ತೆಂಗಿನ ಗಿಡ ಅವ್ರಿ. ವಿಶೇಷ ನಮ್ಮ ಫಲ ಬಂಜರು ಭೂಮಿ ರೀ, ಮಡ್ಡಿ ಜಮೀನು, ಬಾವಿ ತೋಡೋ ಕಾಲಕ್ಕೆ ನೆರಳಿ ಕೂಡ್ಬೇಕಂದ್ರೆ ಒಂದ್ ಗಿಡ ಇರ್ಲಿಲ್ಲ. ಅಂತದ್ದು ಒಂದು 25 ವರ್ಷದ ಹಿಂದೆ ನಾವು ಒಂದು 800 ಸಾಗವಾನಿ ಗಿಡ ಹಚ್ಚಿವ್ರಿ, ಒಂದು 100 ತೆಂಗಿನ ಗಿಡ, ಈ ಎಲ್ಲ ಅರಣ್ಯ ಮಾಡಿದ್ರಿಂದ ನೆರಳು ಜಾಸ್ತಿ ಆಗ್ಯದ್ರಿ. ಆದ್ರೆ ಈಗ ತೋಟದಕ್ಕಿಂತ ಗಿಡದ ಕಿಮ್ಮತ್ ಜಾಸ್ತಿ ಆಗ್ಕೋತದ್ರಿ. ಅಂದ್ರೆ 25 ವರ್ಷದ ಗಿಡಗಳು ನಿಮ್ಮಲ್ಲಿ? 25 ವರ್ಷದ ಸಾಗವಾನಿ ಗಿಡ ಅವ್ರಿ. ನಾನು 80ರಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿ ಈ ತೋಟಕ್ಕೆ ಬರಬೇಕಾದ್ರೆ ಮೊದಲನೇ ಕೆಲಸ ನಾನು ಗಿಡ ಹಚ್ಚಿದ್ದು. ಅವತ್ತು ಹಚ್ಚಿದ ಗಿಡ ಇವತ್ತು ನನಗೆ ಸಹಾಯ ಆಗಿದೆ. ಅದು ಏನು ಪ್ರೇರಣೆ ಹಿಂಗ ಗಿಡ ಹಚ್ಚಬೇಕು ಅನ್ನೋದು? ಸರ್ ಆಗಿನ ಕಾಲಕ್ಕೆ ನಮಗ್ ಸ್ವಲ್ಪ ಈ ಬಾವಿ ಗಿವಿ ತೋಡಿಸಿ ಸಾಲ ಗಿಲ್ಲ ಆಗಿತ್ರಿ. ಕೆಲವೊಂದ್ ಮಂದಿ ಇದ್ರಲಿಂದ ಕೇಳೋದ್ರಾಗ ಪೇಪರ್ ನಲ್ಲಿ ನೋಡೋದ್ರಾಗ ಸಾಗವಾನಿ ಗಿಡದ ಪ್ಲಾಂಟೇಶನ್ ಮಾಡಿ ಒಂದ್ ಗಿಡಕ್ಕಿಂತಿಷ್ಟು 1,000 ರೂಪಾಯಿ ಮೆಂಬರ್ ಆದ್ರ ಮುಂದ್ ನಿಮ್ಗ 1,00,000 ಕೊಡ್ತೇವೆ ಅನ್ನೋದೊಂದು ಜಾಹೀರಾತು ಬರ್ತಿತ್ರಿ ಪೇಪರ್ನಾಗ. ಅದನ್ನೇ ನೋಡ್ಕೊಂಡು ಮತ್ತೆ ಅವ್ರು ಒಂದ್ ಗಿಡ ನಾವು 1,000 ರೂಪಾಯಿ ಹಚ್ಚಿದಾಗ ಅವ್ರು 1,00,000 ರೂಪಾಯಿ ಕೊಡ್ತಾರ ಅಂದ್ರ ನಾನೇ ಒಂದು 100 ಗಿಡ ಹಚ್ಚಿದ್ರೆ ನನಗ 1,00,000 ರೂಪಾಯಿ ಆಗಲ್ಲ, ನಾನ್ಯಾಕೆ ಮಾಡಬಾರ್ದು ಅಂತ ಹೇಳಿ ಮೊದಲನೇ ಕೆಲಸ ನಾನು ಹೊಲ ಆಮೇಲೆ ಬೆಳೆಯಲಕ ಮೊದಲು ಮಾಡೋದು ಮಾತ್ರ ಗಿಡನೇ ಹಚ್ಬೇಕಂತ ಗಿಡ ಹಚ್ಚಿನ್ರಿ. ಮತ್ತೆ ಹೆಂಗ ಕಾಯ್ಕೊಂಡು ಬಂದ್ರಿ ಇಲ್ಲಿ ತನಕ? 25 ವರ್ಷ ಕಾಯ್ಕೊಂಡು ಬರ್ಬೇಕಲ್ಲ ಅವನ್ನ. ಹೌದ್ರಿ, ಬಾಳ ಶ್ರಮ ಪಟ್ಟಿವಿ ಅದಕ್ಕೆ ಗಿಡಕ್ಕೆ, ಆದ್ರೆ ಶ್ರಮ ಪಟ್ಟಿದಕ್ಕೆ ಗಿಡ ಬಹಳ ಚಂದ ಬಂದವ್ರಿ. ಮತ್ತೆ ಮೊದಲಿನ ದಿವಸಗಳಲ್ಲಿ ಏನು ನೀರಾವರಿ ಸೌಲಭ್ಯ ಅಷ್ಟು ಸರಿ ಇರಲಾರದಂತಹ ಒಂದು ಸಂದರ್ಭದೊಳಗೆ ಅವನ್ನ ಹೆಂಗ್ ಕಾಯ್ಕೊಂಡು ಬಂದ್ರಿ? ಅಲ್ಪ ಸ್ವಲ್ಪ ನೀರಿನಲ್ಲೇ ಬದುಗುಂಟ ಹಚ್ಚಿವ್ರಿ. ನಮ್ ಹೊಲದಲ್ಲಿ ಪ್ರತಿಯೊಂದು 1.5 ಎಕರೆ ಒಂದು ತುಂಡು ತುಂಡು ತುಂಡು ಜಮೀನ್ ಮಾಡಿವಿ. ಆ ಜಮೀನ್ ಎಲ್ಲಾ ಬದಿಗೂ ಅಂದ್ರೆ ಪೂರ್ವ ಪಶ್ಚಿಮ ಬದಿಗೊಂಟ ಹಚ್ಚಿದ್ರಿ, ಉತ್ತರ ದಕ್ಷಿಣ ಹಚ್ಚಿಲ್ಲ, ಹೊಲಕ್ಕೆ ಓಡಿ ಆಗ್ತದ ಅಂತ ಹೇಳಿ ಹಚ್ಚಿಲ್ರಿ. ಪೂರ್ವ ಪಶ್ಚಿಮ ಆದ್ರೆ ಹೊಲಕ್ಕೆ ಓಡಿನೂ ಆಗಂಗಿಲ್ಲ, ಗಿಡನೂ ಆಗ್ತದ ಅಂತ ಹೇಳಿ ಆ ಟೈಪ್ ಹಚ್ಚಿ ಆ ಗಿಡದ ಗೊಂಟ ಕಾವಲಿ ಮಾಡಿಕೊಂಡು ನಾವು ಏನಾದ್ರೂ ಹೊಲದಾಗ ಆಕಾರ ಮಾಡ್ಬೇಕಾದ್ರೆ ಆ ಕಾವಲಿ ಮುಖಾಂತರ ನೀರು ಹಾಯಿಸಿ ಹೊಲಕ್ಕೆ ನೀರು ಹಾಯಿಸೋದು, ಹಾಗಾಗಿ ಉಳ್ಕೊಂಡು ಬಂದಿವ್. ಹಂಗ ರೋಗ ರುಜಿನದ್ದು ಏನು ಸಮಸ್ಯೆ ಆಗಿಲ್ಲ ಯಾವಾಗಾದ್ರೂ? ಏನಾಗಿಲ್ರಿ, ಏನಾಗಿಲ್ಲ. ಸಾಗವಾನಿ ಅಲ್ಲದೆ ಮತ್ತೆ ಯಾವ ಗಿಡಗಳದಾವ ತಮ್ಮಲ್ಲಿ? ಇವೆಲ್ಲ ಮಾವಿನ ಗಿಡ, ಚೀಕು ಗಿಡ, ನಿಂಬೆ ಗಿಡ ಎಲ್ಲ ನಮ್ಮ ಮನೆಗೆ ಬೇಕಾದಷ್ಟು ಅವರಿ, 4-8 ಈ ಟೈಪ್. ಆದ್ರೆ ತೆಂಗಿನ ಗಿಡ ಮಾತ್ರ ಜಾಸ್ತಿ. ಅರಣ್ಯದ ಬೆಳೆಗಳು ಈಗೇನು ಸಾಗವಾನಿ ಹೇಳಿದ್ರೆ ಅದರಂಗೆ ಮತ್ತೆ ಬೇರೆ ಬೆಳೆಗಳು ಯಾವ್ದು? ಅತ್ಯಂತ ಬಂಗಾರ ಮಾಲ್ ಅಂದ್ರೆ ಸಾಗವಾನಿ ಅಂತ ಹೇಳಿ ಅದಕ್ಕೆ ಒತ್ತು ಕೊಟ್ಟಿವಿ ಜಾಸ್ತಿ. ಬೇವು ಅವರೆ, ಒಂದು 10-20 ಬೇವಿನ ಗಿಡನೂ ಅವರೆ. ಈಗ ಇಷ್ಟೆಲ್ಲ ಬೆಳಿ ಬೆಳೀತಾ ಇದ್ರಿ, ಇದ್ರೊಳಗ ಸಾವಯವ ಪದ್ಧತಿಗಳನ್ನ ನೀವೇನು ಅನುಸರಣೆ ಮಾಡ್ತಾ ಇದ್ರಿ? ಅವುಗಳನ್ನ ನಿರ್ವಹಣೆ ಸರಿಯಾಗಿ ಮಾಡಬೇಕು, ಅವ್ರ ಆರೋಗ್ಯ ಸರಿಯಾಗಿ ಉಳಿಬೇಕು ಅನ್ನುವಂತ ಒಂದು ದೃಷ್ಟಿಯೊಳಗ ಏನೇನು ಸಾವಯವ ಪದ್ಧತಿಗಳನ್ನ ತಾವು ರೂಢಿಸಿಕೊಂಡ್ರಿ? ಸಾವಯವ ಪದ್ಧತಿ ಅಂದ್ರೆ ನಮ್ಮ ಹೊಲದಲ್ಲಿರುವ ನಮ್ಮ ಕಳೆಗಳ ಎಲ್ಲ ಉಳಿಕೆ, ಅದನ್ನ ಗಿಡಕ್ ಹಾಕೋದು, ಮತ್ತೆ ಎರೆಹುಳ ತಯಾರು ಮಾಡಿ ಗೊಬ್ಬರ ತಯಾರು ಮಾಡ್ಕೊಂಬುದು, ಮತ್ತೆ ಇನ್ನೊಂದೇನಂದ್ರೆ ಸಾವಯವದಲ್ಲಿ ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಗೆ ನಾವು ಗೊಬ್ಬರ ಹಾಕದಂಗೂ ಆಯ್ತು, ಮತ್ತೆ ನಮ್ಮದು ಡ್ರಿಪ್ಪಿನ ನೀರು ಅಥವಾ ಭೂಮಿಯಲ್ಲಿರುವ ಹಸಿ ಕಾಪಾಡಿಕೊಂಡಂಗೂ ಆಯ್ತು. ಎರಡು ರೀತಿ ಉಪಯೋಗ, ನೀರಿನ ಕಡಿಮೆ ಬಳಕೆ ಮತ್ತೆ ಬೆಳೆಗಳಿಗೆ ಗೊಬ್ಬರದ ಅಂಶ ಕೊಡ. ಅಂದ್ರೆ ಸಂಪೂರ್ಣ ಹೊಲದೊಳಗೆಲ್ಲ ನೀವು ಈ ತರ ಮಾಡಿ ಮಲ್ಚಿಂಗ್ ಮಾಡಿದ್ರಿ? ಕಬ್ಬಿನೊಳಗೂ ಮಲ್ಚಿಂಗ್ ಮಾಡ್ಕೊಂಡಿವಿ, ಬಾಳೆಯೊಳಗೂ ಮಲ್ಚಿಂಗ್ ಮಾಡ್ಕೊಂಡಿವಿ. ಮಲ್ಚಿಂಗ್ ಮಾಡಿ ಅದ್ರ ಮೇಲೆ ಡ್ರಿಪ್ಪಿನ ವ್ಯವಸ್ಥೆ ಮಾಡಿದೇವ್ ಅಂದ್ರೆ ಹಸಿ ಕಾಯ್ಕೊಂಡಿರ್ತದ್ರಿ, ಹಸಿ ಆರಂಗಿಲ್ಲ ಜಲ್ದಿ. ಈಗ ಮಲ್ಚಿಂಗ್ ಮಾಡ್ಬೇಕು ಅಂತಂದ್ರೆ ಬಹಳಷ್ಟು ಶ್ರಮ ಮತ್ತು ಬಹಳಷ್ಟು ಕೂಲಿ ಆಳುಗಳು ಕೂಡ ಬೇಕಾಗ್ತವೆ. ಹಂಗೇನಿಲ್ಲ, ಹಂಗೇನಿಲ್ರಿ, ಕಡಿಮೆ ವ್ಯವಸ್ಥೆದಾಗೆ ಆಗ್ತದೆ. ಕಬ್ಬಿನಲ್ಲಿ ಬರೋದು ಉಳಿದಿದ್ದು ರವದಿ ಅದು ಏನು ಮಾಡಕ್ಕಾಗಲ್ಲ, ತೆಗೆದು ಸುಡೋದಕ್ಕಿಂತ ಅದು ತೆಗೆದು ಬೇರೆ ಹೊಲಕ್ಕೆ ಹಾಕ್ಬಿಡದ್ರಿ ಮಲ್ಚಿಂಗ್ ಮಾಡೋದು. ಇದ್ರ ಜೊತೆಗೆ ಮತ್ತೆ ಯಾವ್ದಾದ್ರು ಬೆಳೆ ಮಿಶ್ರ ಮಾಡಿ ಬೆಳೀತಾ ಇದ್ರಿ? ಈಗ ಅರಿಶಿಣ ಆಗಿರ್ಬಹುದು ಅಥವಾ ಮತ್ತೆ ಅರಣ್ಯೀಕರಣ ಏನ್ ಮಾಡಿವಿ, ಮಾಡಿದಾಗಿನಿಂದ ಇಷ್ಟು ದಿವಸ ಒಂದು 15 ವರ್ಷ ಏನು ತೊಂದರೆ ಇರಲಿಲ್ಲ. ಒಂದು 15 ವರ್ಷ ಆದ ನಂತರ ಅರಣ್ಯ ಗಿಡಗಳು ಎತ್ತರಾಗಿ ಅದರ ನೆರಳಿನಿಂದ ಕೆಳಗಿನ ಭಾಗ ಮಾಲೆ ಬರ್ತಾ ಇರಲಿಲ್ಲರಿ. ಆದ್ರೆ ಒಂದ್ಸಲ ನೋಡ್ಬೇಕು ಅಂತ ಒಂದ್ ಸ್ವಲ್ಪ ಅರಿಶಿಣ ಹಚ್ಚಿದೀವಿ, ತೆಂಗಿನ ಗಿಡದ ಕೆಳಗೆ ಅರಿಶಿಣ ಹಚ್ಚಿ ನೋಡಿದೆವು, ನೋಡಮ್ಮ ಆಗ್ತದೋ ಏನ್ ಮಾಡ್ತದೋ ಅಂದಾಗ ಒಳ್ಳೆ ಇಳುವರಿ ಬಂತ್ರಿ. ಅದು ಸ್ವಲ್ಪ ಒಂದ್ ಗುಂಟೆನಲ್ಲಿ ಬೆಳೆದಾಗ 3 ಚೀಲ ಆಯ್ತು. ಅದು ಒಂದ್ ಗುಂಟೆನಲ್ಲಿ 3 ಚೀಲ ಆಗ್ಯದಂದ್ರೆ ಇದು 1 ಎಕರೆನಷ್ಟು ನೆರಳಿನ ಪ್ರದೇಶ ಅದ, ಇದ್ರೊಳಗೆ ಜಾಸ್ತಿ ಆಗ್ತದೆ ನೋಡ್ಬೇಕಂತ ಅದೆಲ್ಲ ಬಂದದ್ದೆಲ್ಲ ಬೀಜನೆ ಮಾಡಿ ಮತ್ತ ಅದೇ ರೀತಿ ನೆರಳು ಯಾವ್ಯಾವ ಭಾಗದಾಗ ಅದ ಆ ಭಾಗದಾಗ ಅರಿಶಿಣ ಚಂದ ಅದ ರೀ. ಆದ್ರೆ ಬಿಸಿಲು ಎಲ್ಲಿ ಹತ್ತದ ಅಲ್ಲಿ ಅರಿಶಿಣ ಸರಿ ಬಂದಿಲ್ಲ. ಹಾ, ಸರಿ ಬಂದಿಲ್ಲ. ಅದು ಇನ್ನೊಂದು ತವಲಿ ಸಾಗವಾನಿನೇ ಬೆಳೆದಿವಿ, ಅದು ಸಾಗವಾನಿ ನೆರಳಾಗ ಬೇರೆ ಮಾಲ್ ಆಗ್ಲಾರ್ದಕ್ಕ ಗುಲ್ಚಡಿ ಹೂವಿನ ಪ್ಲಾಟ್ ಮಾಡಿನ್ರಿ 1 ಎಕರೆ. ಅದು ಕೂಡ ಈಗ ಇಳುವರಿ ಸುಗಂಧರಾಜ. ಹಾ, ಸುಗಂಧರಾಜ, ಸುಗಂಧರಾಜನು ಬೆಳೀತಾ ಇದ್ದಾರೆ ಈಗಾಗ್ಲೇ, ಈಗ ಶುರು ಆಗ್ಲಿಕ್ಕ. ತೆಂಗು ಕೂಡ ನೀವು ಬೆಳೆದಿನಿ ಅಂತ? ಹಾ, ಬೆಳೆದಿವ್ರಿ. ಅದರದ ಸೈಜ್ ಗಾತ್ರ ಆಗ್ಲಿ ಅಥವಾ ಅದರದ ನೀರಿನ ಒಂದು ಕ್ವಾಲಿಟಿ ಆಗ್ಲಿ, ಈ ಸಾವಯವದಿಂದ ಏನೇನು ಪರಿಣಾಮಗಳಾಗ್ತದೆ? ಸಾವಯವದಿಂದ ಬೆಳೆದಿದ್ದ ತೆಂಗಿನ ರುಚಿ ಬಹಳ ಚಂದ್ರಿ, ನೀರು ಕುಡಿಯೋಕೆ ರುಚಿ. ತೆಂಗು ತಿಂದ್ರೆ ಒಡೆದ್ರೆ ತೆಂಗು ಒಂದು ಅಥವಾ ಎರಡು ಒಬ್ಬನೇ ತಿನ್ಬಹುದು, ಆ ರೀತಿ ರುಚಿಯಾದ ತೆಂಗಿದೆ. ಮತ್ತೆ ನಾವು ಆ ತೆಂಗಿನ ಗಿಡಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಹೊಟ್ಟೆ ಹಾಕಂಗಿಲ್ಲ. ಅದಕ್ಕೆ ಈಗ ನಾವು ಈ ಲೇಬರ್ ಶಾರ್ಟೇಜ್ ಇದ್ ಕಡ್ದು, ಈ ಕಾರ್ಮಿಕರ ಕೊರತೆ ಇದ್ ಕಡ್ದು ನಾವೇನ್ ಮಾಡ್ಲಿಕ್ಕೆ ಕರಿತೀವ್ರಿ, ಆಧುನಿಕ ತಂತ್ರಜ್ಞಾನದೊಳಗ ಈ ಅಗ್ರಿಕಲ್ಚರ್ ಆಫೀಸ್ಲಿಂದ ಒಂದು ಮಿನಿ ರೋಟಾವೇಟರ್ ತಗೊಂಡಿವಿ. ಅದು ಒಳ್ಳೆ ಕೆಲಸ ಮಾಡ್ತದ್ರಿ, ಕಳೆ ತೆಗಿತದ ಮತ್ತ ಭೂಮಿ ಹದ ಮಾಡ್ತದ್ರಿ. ಅದರಿಂದ ತೆಂಗಿನ ಗಿಡದ ಕೆಳಗೆಲ್ಲ ಹುಲ್ಲು ಬೆಳೆದಿದ್ದೆಲ್ಲ ಹೊಡೆದು ಪುಡಿ ಮಾಡಿ ಅದಕ್ಕೆ ಹಾಕ್ಬಿಡ್ತೀವಿ. ತೆಂಗಿನ ಗಿಡದ ಬಡ್ಡಿ ಒಳಗೂ ಕಬ್ಬಿನ ರವದೆ ಹಾಕಿ ಅದ್ರ ಮೇಲೆ ಹೆಂಡಿ ಮೂತ್ರ ಹಾಕಿ ಮಲ್ಚಿಂಗ್ ಮಾಡಿಬಿಟ್ಟಿವಿ. ಅಂದ್ರೆ ಮತ್ತೆ ಬೇರೆ ಗೊಬ್ಬರ ಬಳಸದೇ ಬೇಕಾಗಿಲ್ಲ. ಅದರಲ್ಲಿ ಸ್ವಲ್ಪ ಎರೆಹುಳ ಬಿಟ್ಬಿಟ್ಟಿವಿ, ತೆಂಗಿನ ಗಿಡದ ತೆಳಗೂ ಎರೆಹುಳ ತನ್ನಷ್ಟಕ್ಕೆ ಇಡೀ ಹೊಲದೊಳಗ ವ್ಯವಸ್ಥೆ ಅದ ನಿಮ್ಮ ಎರೆ ಗೊಬ್ಬರ ತನ್ನಷ್ಟಕ್ಕೆ. ಈಗ ನಮ್ಗೆ ಬೇಕಾಗಿದ್ದು ಸುಮಾರು 100-200 ಚೀಲ ಈಗಾಗಲೇ ನಾವು ತಯಾರು ಮಾಡ್ಕೊಳ್ಕತ್ತೀವ್ರಿ ಎರೆಗೊಬ್ಬರ. ಎರೆಗೊಬ್ಬರ ಎಷ್ಟು ಕುಣಿಗಳದಾವ ನಿಮ್ಮಲ್ಲಿ? 10x3 ಒಂದ್ 20 ಹೌಸ್ ಮಾಡ್ಕೊಂಡಿವ್ರಿ. ಅದು 200 ಚೀಲ ಬೆಳೀತದೆ, 200 ಚೀಲ ನಮ್ಮ ಹೊಲಕ್ಕೆ ಸಾಕಷ್ಟು ಆಗ್ತದ್ರಿ. ಇನ್ನು ಹೆಚ್ಚಿನ ಪ್ರಮಾಣದಾಗ ತಯಾರು ಮಾಡ್ಬೇಕಂತ ಈ ಸಲ ಮತ್ತ ವ್ಯವಸ್ಥೆ ಮಾಡ್ಕೊಳ್ಕತ್ತೀವ್ರಿ. ಎಷ್ಟು ಇಳುವರಿ ಬರ್ತದೆ ನಿಮಗ ತೆಂಗಿನ? ಒಂದ್ ಗಿಡದಿಂದ 100-150 ಕಾಯಿ ಆಗ್ತಾವ್ರಿ ವರ್ಷಕ್ಕೆ. ಆದ್ರೆ 200-300 ಆಗ್ಬೇಕು, ಆದ್ರೆ ಮಳೆ ಏರುಪೇರು ಆಗೋದ್ರಿಂದ ತೆಂಗಿನಕಾಯಿ ಉದುರ್ತದ್ರಿ. ನೀರಿನ ವ್ಯವಸ್ಥೆ ಡ್ರಿಪ್ ಮಾಡಿವಿ, ನೀರಿನ ವ್ಯವಸ್ಥೆ ಕೊಟ್ಟಿವಿ. ಆದ್ರೂ ನಮ್ಮ ಏರಿಯಾದಲ್ಲಿ ತೆಂಗ್ ಬೆಳೆಯಲ್ಲ ಅನ್ನೋದು ಖುಷಿ ಮಾಡಿ ನಾವು ತೆಂಗ್ ಬೆಳೆದಿವ್ರಿ. ಈಗ ಸಾವಯವ ವ್ಯವಸ್ಥೆ ಒಳಗ ತೆಂಗಿನ ಆರೋಗ್ಯ ಈಗ ಹೇಳಿದ್ರಲ್ಲ ತಾವು ಉದುರು ಬೀಳುವಂತದ್ದು, ಅದು ಅದೇನಾದ್ರೂ ಕಡಿಮೆ ಆಗಕ್ ಸಾಧ್ಯ ಅದನ್ನ? ಈಗ ಬೇರೆ ರೈತರದು ನೀವು ತೆಂಗ್ ಯಾರು ಬೆಳೆದವ್ರದ್ದು ನೋಡಿರಬಹುದು, ಹೌದ್ರಿ, ಅವರಿಗೆ ನಿಮಗ ಹೋಲಿಸಿ ನೋಡಿದ್ರೆ ನಿಮ್ಮ ತೆಂಗಿನ ಕಾಯಿಗಳ ಆರೋಗ್ಯ ಅಥವಾ ಗಿಡಗಳ ಆರೋಗ್ಯ ಹೆಂಗದ ಮತ್ತೆ ಅವ್ರದ್ದು ಹೆಂಗದ ಆರೋಗ್ಯ? ತಿಪ್ಪಿ ಗೊಬ್ಬರ ಎರೆ ಗೊಬ್ಬರ ಈ ರೀತಿ ಸಾವಯವದಾಗ ಬೆಳೆದಿದ್ದ ಗಿಡಕ್ಕೆ ಆರೋಗ್ಯ ಬಹಳ ಚಂದ ಇರ್ತದ್ರಿ. ಆಯ್ತು, ಇನ್ನೊಂದು ನಮ್ ಕಡೆ ತೆಂಗ್ ಬೆಳಿತಾರಲ್ರಿ, ನಿಯಮಿತವಾಗಿ ನೀರ್ ಹಾಕಂಗಿಲ್ಲ, ಹಾಗಾಗಿ ತೆಂಗಿನ ಗಿಡ ಒಣಗೋದು ಮತ್ ಚಿಗೆಯೋದು ಒಣಗೋದು ಚಿಗೆಯೋದು ಮಾಡಿ ಅದರದ ಸರಿ ಕಾಣಂಗಿಲ್ರಿ, ಹಾಗಾಗಬಾರ್ದು. ಆದ್ರೆ ಮಲೆನಾಡ ಪ್ರದೇಶದಲ್ಲಿ 9 ಮಳೆಗಾಲ ಆಗ್ತದ, ಅವ್ ಗಿಡದ ಲಕ್ಷಣ ಬೇರೆ, ಅದು ಬೇರೆ. ಹೌದು, ನೀರ್ ಬಹಳ ಬೇಕು, ನೀರ್ ಬಹಳ ಬೇಕು. ಶಿವಲಿಂಗಪುರ ಈಗ ಉಳ್ಳಾಗಡ್ಡಿ ಕೂಡ ತಾವು ಬೆಳೀತಾ ಇದ್ರಿ, ಸಾವಯವ ಉಳ್ಳಾಗಡ್ಡಿಗೆ ನಿಮಗೆ ವಿಶೇಷವಾದಂತಹ ಒಂದು ಏನು ರೈತರಿಂದ ಆಗ್ಲಿ ಅಥವಾ ಜನರಿಂದ ಅದಕ್ಕೇನಾದ್ರೂ ನಿಮಗೆ ವಿಶೇಷವಾದಂತಹ ಒಂದು ಬೆಲೆ ಸಿಗುವಂತಹದ್ದು ಏನಾದ್ರೂ ಅದ? ಉಳ್ಳಾಗಡ್ಡಿ ಇದ್ರ ವ್ಯವಸ್ಥೆಯಲ್ಲಿ ಈಗ ಬೇಡಿಕೆ ಇಲ್ರಿ, ಉಳ್ಳಾಗಡ್ಡಿ ಸಾವಯವದಿಂದ ಬೆಳೆದಿದ್ದ ಹೆಂಗಿರ್ತದ, ಬೆಳೆದಿದ್ದು ಏನಾಗ್ತದ ಅನ್ನೋದೇ ಗೊತ್ತಿಲ್ರಿ. ಹಾಗಾಗಿ ಬೇಡಿಕೆ ವಿಶೇಷ ಬೇಡಿಕೆ ಇಲ್ಲ. ಒಂದ್ ವೇಳೆ ಇವರು ಗಿರಾಕಿಗಳಿಗ್ರಿ ಗೊತ್ತಾಯ್ತು ಸಾವಯವದಿಂದ ಬೆಳೆದಿದ್ದ ಉಳ್ಳಾಗಡ್ಡಿ ತಾಳಿಕೆ ಬರ್ತದ, ರುಚಿ ಇರ್ತದ, ಮತ್ತ ಆರೋಗ್ಯಕ್ಕೆ ಚಲೋ ಅನ್ನೋದು ಗೊತ್ತಾಯ್ತು ಅಂದ್ರೆ ಮಾತ್ರ ಉಳ್ಳಾಗಡ್ಡಿ ಬೇಡಿಕೆ ಜಾಸ್ತಿ ಆಗ್ತದ್ರಿ. ಆದ್ರೆ ಇನ್ನೂ ಅದ್ರ ಬಗ್ಗೆ ವಿಶೇಷ ಯಾರು ತಲೆ ಕೆಡಿಸಿಕೊಂಡಿಲ್ಲ, ಉಳ್ಳಾಗಡ್ಡಿ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ಆದ್ರೆ ಉಳಿದ ಬೆಳೆಗಳ ಬಗ್ಗೆ ವಿಚಾರ ಗೊತ್ತದ. ಆಯ್ತು, ಇನ್ನೊಂದು ಆ ಸಾವಯವದಲ್ಲಿ ಬೆಳೆದ ಉಳ್ಳಾಗಡ್ಡಿ ಏನದಲ್ರಿ, ಯಾವ ಟೈಮಿಗೆ ಬೆಳೆದ್ರು ರೋಗ ಬೆಳಂಗಿಲ್ಲ, ಆದ್ರೆ ಸಂಗ್ರಹಿಸಿ ಇಟ್ಟಿದ್ದ ಮಾಲು ಒಂದ್ ವರ್ಷ ತನಕ ಕೆಡಂಗಿಲ್ಲ. ಅದಕ್ಕೆ ಯಾವುದೇ ಶೀತಲ ಗ್ರಹದ್ದು ಯಾವುದು ಏನು ಅವಶ್ಯಕತೆ ಇರಂಗಿಲ್ಲ. ರೈತರು ತಮ್ಮ ಸ್ವಂತ ಮನೆಯಲ್ಲೇ ಸ್ಟಾಕ್ ಮಾಡಿ ಇಟ್ಕೋಬಹುದು, ಏನು ಕೆಡಂಗಿಲ್ಲ. ಆದ್ರೆ ಇದೇ ರಾಸಾಯನಿಕದಲ್ಲಿ ಬೆಳೆದಿದ್ದ ಉಳ್ಳಾಗಡ್ಡಿ ಒಂದ್ ತಿಂಗಳ ಒಳಗಾಗಿ ಕೆಡ್ಲಿಕ್ಕೆ ಚಾಲು ಮಾಡ್ತಾರೆ. ಅದೊಂದೇ ಅದರ ಗುರು. ಅಂದ್ರೆ ಸಂಗ್ರಹಣೆ ಒಳಗ ನಾವು ಬಹಳಷ್ಟು ಮುತುವರ್ಜಿಯಿಂದ ಅದನ್ನ ಸಂಗ್ರಹಣೆ ಮಾಡುವುದು ಬಹಳ ದಿವಸದ ತನಕ ಕೆಡಲಾರ್ದಂಗ. ಬಹಳ ದಿವಸದ ತನಕ. ಮತ್ತೆ ಹೊರಗಡೆ ಕಳಿಸಬೇಕಾದ್ರೆ ಅದು ಕೂಡ ಆರಾಮಾಗಿ ಕಳಿಸ್ಬೇಕು. ಅದಕ್ಕೆ ಬಹಳ ಚಲೋ ರೀ ಅದು. ಸಾವಯವದಿಂದ ಬೆಳೆದಿದ್ದ ಉಳ್ಳಾಗಡ್ಡಿ ಒಂದ್ ವರ್ಷ ತನಕ ಎಲ್ಲಿಗೆ ಬೇಕಾದಲ್ಲಿ ಕಳಿಸಬಹುದು. ನೀವು ಎಲ್ಲಿ ಕಳಿಸ್ತಾ ಇದ್ರಿ? ನಾವು ಇಲ್ಲೇ ಲೋಕಲ್ ಮಾರ್ಕೆಟ್ ಅಥವಾ ಹೈದರಾಬಾದ್ ರೀ. ಆದ್ರೂ ನಾವು ಹೆಚ್ಚಾಗಿ ಬೆಳೆದು ಕಬ್ಬಿನ ಮೇಲೆ ಡಿಪೆಂಡ್ ಜಾಸ್ತಿ ರೀ. ಕಬ್ಬು ಜಾಸ್ತಿ ಬೆಳೆದು ಕಬ್ಬಿಲ್ಲಿ ಫ್ಯಾಕ್ಟ್ರಿ ರೀ, ಶುಗರ್ ಫ್ಯಾಕ್ಟ್ರಿ. ಮೊದಲು ಗಾಣ ಮಾಡ್ತಿದ್ದೀವ್ರಿ, ಆದ್ರೆ ಗಾಣದ್ದು ವ್ಯವಸ್ಥೆ ನಾವು ನಮ್ಮದೇ ಒಂದು ವ್ಯವಸ್ಥೆ ಮಾಡ್ಕೊಂಡಿವ್ರಿ. 4-5 ಜನರ ಮೇಲೆ ಕಬ್ಬಿನ ಗಾಣ ಆಗ್ಬೇಕು ಆ ಟೈಪ್ ರೀ. ಈಗ 20-25 ಜನರಿಂದ ಗಾಣ ನಡೀತಿತ್ತು, ಆ ವ್ಯವಸ್ಥೆ ತಪ್ಪಿಸಿ ನಾವು 4 ಜನರ ಮೇಲೆ ಆಗಪ್ಪಲೆ ನಮ್ಮಲ್ಲಿ ಒಲಿ ಕಟ್ಕೊಂಡಿವ್ರಿ. ಒಲಿ ಕಟ್ಕೊಂಡು ಫ್ಯಾಕ್ಟ್ರಿ ಅವರು ಒಯ್ದ್ರು ಅಂದ್ರೆ ಫ್ಯಾಕ್ಟ್ರಿ ಕೊಡ್ತೇವೆ, ಒಯ್ಲಿಲ್ಲ ಅಂದ್ರೆ ನಾವೇ ಗಾಣ ಮಾಡ್ತೇವೆ. ನೋಡ್ರಿ ಶಿವಲಿಂಗಪ್ಪ ಅವ್ರ, ಈಗ ಇಷ್ಟೆಲ್ಲಾ ಬೆಳೆಗಳನ್ನ ಬೆಳೀತಾ ಇದ್ರಿ, ಸುಮಾರು 20 ಪ್ರದೇಶದೊಳಗೆ ನೀರಾವರಿ ಸೌಲಭ್ಯ ಸರಿಯಾಗಿ ಉಪಯೋಗ ಮಾಡಿಕೊಂಡು ನೀವು ಸಾವಯವ ಕೃಷಿ ಮಾಡ್ತಾ ಇದ್ರಿ. ಈಗ ಒಂದು ವರ್ಷ 20 ಪ್ರದೇಶದ ಆರ್ಥಿಕತೆ ಏನದ? ಈಗ ಬಾಳೆ ಬೆಳೀತಾ ಇದ್ರಿ, ಕಬ್ಬು ಬೆಳಿತೀರಿ, ಅರಿಶಿನ ಬೆಳಿತೀರಿ, ತೆಂಗು ಬೆಳಿತೀರಿ, ಇಷ್ಟೆಲ್ಲಾ ಬೆಳೆಗಳನ್ನ ನೀವು ಒಂದು ಯಾವ ಇಳುವರಿ ತಕೊಂಡು ಅದನ್ನ ಮಾರಾಟ ಮಾಡಿ ಅದರ ಆದಾಯ ನಿಮಗೆ ಯಾವ ರೀತಿ ಬರ್ತಾ ಇದೆ? ಎಲ್ಲಾ ನೆಟ್ ನಿಮಗೆ ಎಷ್ಟು ಒಂದು ವರ್ಷಕ್ಕೆ ಒಂದು ಲೆಕ್ಕ ನೋಡಿದ್ರೆ ಎಷ್ಟು ನಿಮಗೆ ಒಂದು ಆದಾಯ ಬರ್ತದ ಅನ್ನೋದ್ರ ಬಗ್ಗೆ ಹೇಳ್ಬೋದ? ಈ ಆದಾಯ ಅಂದ್ರೆ ನೋಡ್ರಿ, ಮೊದಲು ನಾವು ನೀರಾವರಿ ಮಾಡೋದಕ್ಕಿಂತ ಮೊದಲು ನಮ್ಮ ಜಮೀನಲ್ಲಿ ಒಂದ್ ಚೀಲ ಮಾಲ ಆಗ್ತಿರ್ಲಿಲ್ಲ. ಅಂತ ವ್ಯವಸ್ಥೆ ನಮ್ಮ ಜಮೀನು. ಅಂತದ್ರಲ್ಲೇ ನಾವು ಈಗ ಸುಧಾರಿಸಿ ಈಗೆಲ್ಲ ಇಳುವರಿ ಜಾಸ್ತಿ ಮಾಡದ್ಮೇಲೆ ವರ್ಷಕ್ಕೆ 4-5 ರೂಪಾಯಿ ನಾವು ಉಳಿತಾಯ ಮಾಡ್ಕೋತೀವಿ. ಉಳಿತಾಯ ಅಂದ್ರೆ ನಿಮ್ಗೆ ನಿವ್ವಳವಾದಂತಹ ಒಂದು ಆದಾಯ ಅದು 4-5 ಲಕ್ಷ. ಇದು 20 ಎಕರೆ ಪ್ರದೇಶ. 20 ಎಕರೆ ಪ್ರದೇಶ ಅಂದ್ರೆ ಸಾವಯವದಿಂದ ಸಂಪೂರ್ಣವಾದಂತಹ ಒಂದು ಸುಖ ನಿಮ್ಮಲ್ಲಿ ಅದ ಅಂತೀರಿ? ಅದ ಅಂತೀರಿ. ಯಾರೇ ಈಗ ಹೊಸ ರೈತರು ಸಾವಯವ ತಂದು ಕೂಡಲೇ ಏನ್ರಿ ಸಾವಯವ ಏನಾಗ್ತದೆ ಏನೋ ಅನ್ನುವಂಥದ್ದು ಒಂದು ಹೆದರಿಕೆ ಅವರಲ್ಲಿ ಇರ್ತದೆ. ಇತ್ತೀಚಿನ ದಿವಸದೊಳಗೆ ಈಗ ನಿಮ್ಮನ್ನ ನೋಡಿ ಇಂಥ ಒಂದು ತೋಟ ಮಾಡ್ತಾ ಇದ್ದೀರಿ ನೀವು, ಅದು ಮಾದರಿಯಾಗಿ ತಗೊಂಡು ಮುಂದ್ ಬಂದವರು ಅದಾರಂತೀರಿ ತಮ್ಮಲ್ಲಿ? ಮುಂದ್ ಬರೋದಕ್ಕಿಂತ ಜಾಸ್ತಿ ಜನ ಒತ್ತು ಕೊಟ್ಟು ನೋಡಕ್ ಬಂದು ಮಾಡೋ ಪ್ರಯತ್ನ ಜಾಸ್ತಿ ನಡೆದ್ರೆ ಮಾಡ್ತಾ ಇದ್ದಾರೆ. ಅದು ಸಾವಯವ ವರ್ಷ 2 ವರ್ಷ ಆಯ್ತ್ರಿ ಇದು ಸಾವಯವ ಕೃಷಿ ಪರಿವಾರ ಎಂದು ಸ್ಟಾರ್ಟ್ ಆಗ್ಯದ. ಅವಾಗಿನ ಹಿಡ್ದೇ ಇದ್ರದ್ದು ಪ್ರಚಾರ ಜಾಸ್ತಿ ಆಗಿ ಏನಪ್ಪ ಇದು ಸಾವಯವ ಏನಪ್ಪ ಇದು ಸಾವಯವ ಅಂತ ನಮ್ ಕಡೆ ಜರ ಒಲವು ಜಾಸ್ತಿ ಆಗ್ಯದ್ರಿ. ಆಯ್ತು, ಇನ್ನೊಂದ್ ಏನದಂದ್ರೆ ಈ ಆರೋಗ್ಯದ ಕಡೆ ಜನರದು ತಲೆ ಕೆಟ್ಟ ಹೋಗ್ಯದ. ಇಡೀ ವ್ಯವಸ್ಥೆ ಏನಾಗ್ಬಿಟ್ಟದಂದ್ರೆ ಮನೆಗೊಬ್ರು ರೋಗಿ, ಒಬ್ರು ಇಬ್ರು ರೋಗಿ, ಆಸ್ಪತ್ರೆಯ ಖರ್ಚು ಇವೆಲ್ಲ ನೋಡ್ತಾ ಇರೋದ್ರಿಂದ ಪ್ರಚಾರದೊಳಗೆ ಏನಾಗ್ಲಿಕ್ಕದ ಅಂದ್ರೆ ರಾಸಾಯನಿಕ ಪದಾರ್ಥ ಔಷಧದಿಂದ ಈ ಟೈಪ್ ಆಗ್ಲಿಕ್ಕದ ಅನ್ನೋದ್ರಾಗ ಎಲ್ಲರದ ತಲೆ ಕೆಟ್ಟ ಹೋಗ್ಯದ್ರಿ. ಹಾಗಾಗಿ ನಾವು ರಾಸಾಯನಿಕ ಕಡಿಮೆ ಮಾಡಬೇಕು, ಸಾವಯವ ಕಡೆ ಒತ್ತು ಜಾಸ್ತಿ ಕೊಡಬೇಕು ಅನ್ನೋ ಜನ ಜಾಸ್ತಿ ಆಗ್ಯದ. ಹಾಗಾಗಿ ನೋಡ್ಲಿಕ್ ಬಹಳಷ್ಟು ಜನ ಬರ್ತಾರೆ. ಬಂದು ನೋಡ್ಕೊಂಡು ಹೋಗಿ ತಾವು ಮಾಡೋ ಪ್ರಯತ್ನ ಬಹಳಷ್ಟು ಜನ ಮಾಡಿದ್ದಾರೆ. ಚೋರ್ಗಸ್ತಿಯವರ ಈಗ ಇಷ್ಟೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ತೋಟಗಾರಿಕಾ ಬೆಳೆಗಳನ್ನ, ಆಮೇಲೆ ಕ್ಷೇತ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದರ ಜೊತೆಗೆ ನಿಮಗೆಲ್ಲ ಸಾಕಷ್ಟು ಅನುಕೂಲ. ಇದರ ಜೊತೆಗೆ ಈ ಬೇರೆ ಬೇರೆ ಉಪಕಸಬುಗಳನ್ನಾಗಿ ಮಾಡುವುದಾಗಲಿ ಅಥವಾ ಈಗ ರೇಷ್ಮೆ ಅಂತ ನಾವು ಕರಿತೀವಿ ಹೈನುಗಾರಿಕೆ, ಇವುಗಳನ್ನ ನೀವು ನಿಮ್ಮಲ್ಲಿ ಅಳವಡಿಸಿಕೊಂಡು ಪೂರಕವಾದಂತಹ ಒಂದು ಆದಾಯ ಪಡೆಯೋದ್ರ ಕಡೆ ನೀವೇನಾದ್ರೂ ಲಕ್ಷ್ಯ ವಹಿಸ್ರಿ? ಅದನ್ನೇ ಮಾಡಿರೋದ್ರಿ. ಈ ವಾರ್ಷಿಕ ಬೆಳೆಗಳಿಗೆ ಮಾಡೋದ್ರಿಂದ ಒಂದ್ ವರ್ಷ ತನಕ ಖರ್ಚು ಮಾಡೋದ್ ತಪ್ಪಂಗಿಲ್ರಿ. ನಾವು ಒಂದು ಇಡೀ ಒಂದು ವರ್ಷ ಅದಕ್ಕೆ ಖರ್ಚು ಮಾಡ್ತಾನೆ ಇರಬೇಕು. ಎಲ್ಲೋ ಹೊರಗಡೆಯಿಂದ ಹಣ ತಂದು ಅದಕ್ಕೆ ಖರ್ಚು ಮಾಡ್ತಾ ಇರೋದಕ್ಕಿಂತ ಈ ಹೈನುಗಾರಿಕೆ ಮಾಡಿದ್ರೆ ದಿನನಿತ್ಯದ ಖರ್ಚಿಗೆ ಬರುತ್ತೆ, ಈ ಹೂವಿಂದ ಮಾಡಿದ್ರೆ ವಾರದ ಆದಾಯ ಬರುತ್ತೆ, ಅದರ ನಂತರ ರೇಷ್ಮೆ ಕೃಷಿ ಮಾಡಿದ್ರೆ ತಿಂಗಳಿಗೊಮ್ಮೆ ಲಾಭ. ಈ ರೀತಿ ಒಂದಕ್ಕೊಂದು ಪೂರಕವಾದ ವ್ಯವಸ್ಥೆ ನಾವು ಮಾಡಿಕೊಂಡಿರೋದ್ರಿಂದ ಯಾವುದು ಆರ್ಥಿಕ ಪರಿಸ್ಥಿತಿಯೊಳಗೆ ಹೆರಪೆರಿ ಆಗ್ಲಾರ್ದಂಗ ವ್ಯವಸ್ಥೆ ಮಾಡ್ಕೊಂಡು ಬಂದಿರಿ. ಅಂದ್ರೆ ಹೈನು ಕೂಡ ಅದ ನಿಮ್ಮಲ್ಲಿ? ರೇಷ್ಮೆನೂ ಅದ. ಹೈನು ಅದರಿ, ಒಂದ್ 4-5 ಆಕಳು ಎಮ್ಮಿ ಎಲ್ಲ ಅದರಿ. ರೇಷ್ಮೆ ಅದರಿ, ಒಂದ್ 2 ಎಕರೆ ರೇಷ್ಮೆ ಮಾಡಿವಿ, 1 ಎಕರೆ ಹೂವಿನ ತೋಟ ಮಾಡಿವಿ. ಹಾಗಾಗಿ ಎಲ್ಲ ಒಂದಕ್ಕೊಂದು ವ್ಯವಸ್ಥೆ ಆಗ್ತದೆ. ಈಗ ತಮ್ಮದು ದೊಡ್ಡ ಕುಟುಂಬ ಇರೋದ್ರಿಂದ ಇಂಥ ಒಂದು ಏನ್ ಕೆಲಸಗಳಾದವೆ, ಎಲ್ಲಾ ಕೆಲಸಗಳನ್ನು ನೀವು ನಿರ್ದಿಷ್ಟವಾಗಿ ಇವ್ರು ಇದನ್ ಮಾಡಬೇಕು ಇವ್ರು ಇದನ್ ಮಾಡಬೇಕು ಅಂತ ಹೇಳಿ ಹಂಚಿಕೊಂಡಿರಿ, ಅಥವಾ ಯಾವ್ದು ಅನುಕೂಲ ಆಗ್ತದೆ ಯಾವ ಟೈಮಿಗೆ ಅನುಕೂಲ ಆಗ್ತದೆ ಅದನ್ನ ಮಾಡ್ಕೊತ ಹೋಗ್ತಾರೆ? ದಿನನಿತ್ಯ ಯಾವ್ದು ಕೆಲಸ ಬರ್ತದ ಅದು ಇವತ್ತು ಇದು ಇದೇ ಮಾಡ್ಬೇಕು ಅಂದ್ರೆ ಎಲ್ಲರೂ ಸೇರಿ ಅದನ್ನೇ ಮಾಡ್ತೀವ್ರಿ. ಮತ್ತ ಮರುದಿವಸ ಯಾವ್ದು ಬರ್ತದ ಅದು ಆ ಟೈಮ್. ಒಬ್ಬೊಬ್ರು ಯಾರಾದ್ರೂ ನೀರು ಹುಡ್ಕೊಂತ ಹೋದ್ರೆ ಬೇರೆ ಆದವ್ರು ಮತ್ತ ಇದು ಕೆಲಸ ಮಾಡೋದು. ಅಂದ್ರೆ ಯಾವಾಗಾದ್ರೂ ನಿಮಗೆ ಇಂಥ ಒಂದು 20 ಎಕರೆಯಷ್ಟು ಪ್ರದೇಶವನ್ನ ಮ್ಯಾನೇಜ್ ಮಾಡುವುದು ನಿರ್ವಹಣೆ ಮಾಡುವ ಸಂದರ್ಭದೊಳಗೆ ಏ ಇದು ಕೈ ಮೀರಿ ಹೋಯ್ತಪ್ಪ ಅನ್ನುವಂತ ಒಂದು ಪರಿಸ್ಥಿತಿ ಏನಾಗಿಲ್ಲ? ಆಗ್ತಾವ್ರಿ. ಈ ಪರಿಸರ ನಮ್ ಕೈ ಏನ್ ಮಾತಲ್ಲ, ಪರಿಸರ ನೈಸರ್ಗಿಕ ವಿಕೋಪ. ಅದನ್ನ ಬಿಟ್ರೆ ನಮ್ಮ ಪ್ರಯತ್ನಗಳಲ್ಲಿ ನಮ್ಮ ಪ್ರಯತ್ನ ಏನಾಗಿಲ್ರಿ, ಹಂಗೇನಾಗಿಲ್ಲ. ಆದ್ರೆ ನೈಸರ್ಗಿಕ ವಿಕೋಪದಲ್ಲಿ ಈ ಸಲ ನೋಡ್ರಿ, ಒಂದ್ 2-3 ಎಕರೆ ತೊಗರಿ ಒಳ್ಳೆ ಸಾವಯವದಲ್ಲಿ ಹುಲಸಾಗಿ ಬಂದಿ ತೊಗರಿ ಪೂರ್ತಿ ನೀರತ್ತಿ ಹೋಯ್ತ್ರಿ. ಹೋದ್ಮೇಲೆ ಆ ಜಮೀನ್ ಪೂರ ಬೀಳ್ಬಿತ್ತು, ಅದನ್ನೇ ಕೆತ್ತಿ ಮತ್ತೆ ಜೋಳ ಬಿತ್ತಬೇಕು. ಸಾವಯವ ಏನ್ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಇಂಥ ಒಂದು ಸಂದರ್ಭದೊಳಗೆ, ಈಗೇನ ನೈಸರ್ಗಿಕ ವಿಕೋಪ ಆಯ್ತಲ್ಲ, ಅಂತ ಒಂದು ಸಂದರ್ಭದೊಳಗೆ ಅಷ್ಟು ತೊಂದರೆ ಆಯ್ತು ನಿಮ್ಮ ಬೆಳೆಗಳಿಗೆ ಕೂಡ? ಏನ್ ಅದನ್ನ ಎದುರಿಸಿ ಬೆಳೆಯುವಂತದ್ದು ಏನು? ಸಾವಯವ ಗೊಬ್ಬರದಿಂದ ಎದುರಿಸಿ ಬೆಳೀತದ್ರಿ, ಅದರದೇನ್ ತಪ್ಪಿಲ್ಲ. ಆದ್ರ ನೀರ್ ಬಸಿಯುವ ಜಾಗ ಇರೋದ್ರಿಂದ ಅದಕ್ಕೆ ಏನು ಮಾಡಕ್ ಅಂದ್ರೆ ನಿಮ್ಮ ಭೂಮಿ ಒಂದ್ ಸ್ವಲ್ಪ ನೀರ್ ನಿಲ್ಲುವಂತದ್ದು ಒಂದು ಜೌಗು ಪ್ರದೇಶ. ನಾವೇ ನೋಡ್ರಿ ಆಶೆಗೆ ಬಿದ್ದು ಇಡೀ ವ್ಯವಸ್ಥೆಯಲ್ಲಿ ಎಲ್ಲೂ ಒಂದ್ ಹನಿ ನೀರ್ ಹೋಗೋದೇ ಇಲ್ಲ ಅಂತೇಳಿ ತಡೆದು ಎಲ್ಲ ಕಡೆ ತಡೆಗೋಡೆಗಳನ್ನ ಹಾಕಿ ಬದುಗಳನ್ನ ಹಾಕಿ ನೀರ್ ನಿಂದ್ರಿಸಿಬಿಟ್ಟಿವಿ ಬರೋಬ್ರಿ. ಆದ್ರೆ ಈ ದಿನ ನೀವು ಮಳೆ ಕಡಿಮೆ ಬರ್ತಿತ್ತು, ಆ ವ್ಯವಸ್ಥೆ ಸರಿ ಇತ್ತು. ಅದನ್ನೇ ವ್ಯವಸ್ಥೆ ನಾವು ಈ ಸಲ ಇಷ್ಟು ಜಾಸ್ತಿ ಮಳೆ ಆಗ್ತದ ನಮ್ಗೆ ಗೊತ್ತಿರಲಿಲ್ಲ. ಒಂದು ವೇಸ್ಟ್ ವೇರ್, ಈಗ ಹೆಚ್ಚಿಗೆ ಆದಂತ ನೀರ್ ಇರ್ತಲ್ಲ ಅದು ಹೊರಗೆ ಹರಿದು ಹೋಗುವಂತ ವ್ಯವಸ್ಥೆ ಇಲ್ಲ. ನಾನು ಒಕ್ಕಲ್ತನ ಮಾಡೋದ 25 ವರ್ಷದಿಂದ ನೋಡ್ತಾ ಇರೋವಾಗ ನೀರು ಹೊರಗೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಅದು ಮಾಡೋ ಪ್ರಮೇಯನೇ ಬಂದಿರಲಿಲ್ಲ. ಈ ಸಲ ನಿಮಗೆ ಅದು ತೊಂದರೆ ಅನಿಸುತ್ತೆ? ನೀರ್ ಇರ್ಲಾರ್ದಕ್ಕೆ ತಡೆಗೋಡೆ ಹಾಕದೇ ನಡೆದ್ರಿ 25 ವರ್ಷದಿಂದ. ಆದ್ರೆ ಈಗ ನೀರ್ ಅತಿಯಾದ ಬಳಿಕ ಏನಾಯ್ತು ಅನ್ನೋದು ಈ ಸಲ ಗೊತ್ತಾಯ್ತು. ಮುಂದಿನ ಸಲ ಅವು ಮಾಡಬೇಕು, ಅದನ್ನು ಕೂಡ ಒಂದು ಪಾಠ ಅಂತ ಹೇಳಿ ಪಾಠ. ಈಗ ವಿಶೇಷವಾಗಿ ಯುವಕರಿಗೆ ಈ ಸಾವಯವ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇರೋರಿಗೆ, ಅಥವಾ ರೈತರಿಗೆ ಈಗ ಯಾರು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರೆ ಅವರಿಗೆಲ್ಲ ನೀವು ಏನ್ ಹೇಳ ಬಯಸ್ತೀರಿ? ರಾಸಾಯನಿಕ ಕೃಷಿ ಮಾಡೋದ್ರಿಂದ ಅತಿ ಲಾಭ ಏನಿಲ್ಲ. 50 ರೂಪಾಯಿ ರಾಸಾಯನಿಕ ಹಾಕಿದ್ರೆ 100 ರೂಪಾಯಿದಾಗ್ತದ, 500 ರೂಪಾಯಿದಾಕಿದ್ರೆ 1,000 ರೂಪಾಯಿದಾಗ್ತದ. ಮತ್ತ ಅದಕ್ಕಿಂತ ಕಡಿಮೆ ಹಾಕಿ ಕಡಿಮೆ ಬೆಳೆಯೋದು ಒಳ್ಳೇದು. ಸಾಲ ಮಾಡಲಾರ್ದೆ ಈಗ ನೋಡ್ರಿ ಈ ವರ್ಷ ಏನಾಯ್ತು, ರಾಸಾಯನಿಕ ಸಿಕ್ಕಾಪಟ್ಟೆ ಹಾಕಿದ್ರು, ಈಗ ಕಾರ್ಮಿಕರಿಗೆ ಹಚ್ಚಿ ಕಳೆ ತೆಗೆದ್ರು. ಇಷ್ಟೆಲ್ಲ ಮಾಡಿದ ಬಳಿಕ ನೈಸರ್ಗಿಕ ವಿಕೋಪದಿಂದ ಬೆಳೆ ಹೋಯ್ತು. ಹೋದಾಗ ಬರುವ ವ್ಯವಸ್ಥೆ ಏನೂ ಇಲ್ಲ, ಹೋಯ್ತು ಅಂದ್ರೆ ಹೋಗೇ ಬಿಡ್ತು. ಆದ್ರೆ ನಮ್ದು ಹಾಗಿಲ್ಲ, ಹೋಗ್ಯದಂದ್ರೆ ಹೋಗ್ಲಿ, ನಮ್ದೇನ್ ತಗೊಂಡು ಹೋಗಿಲ್ಲ, ನಾವೇನಾದ್ರೂ ಇನ್ವೆಸ್ಟ್ ಮಾಡಿಲ್ಲ, ಏನು ಬಂಡವಾಳ ಹಾಕಿ ಏನು ಮಾಡಿಲ್ಲ, ಬರಲಿಲ್ಲ ಅಂದ್ರೆ ಇದೊಂದು ವರ್ಷ ನಾವು ಏನು ಹಾಕಿಲ್ಲ ಅಂತ ತಿಳ್ಕೊಂಡಿವಿ, ಮುಂದಿನ ಸಲ ಬೆಳಿತೀವಿ ಅನ್ನೋದು ಖಾತ್ರಿ. ಆದ್ರೆ ನಾವು ಯಾವುದು ಎದೆಗುಂದು ವ್ಯವಸ್ಥೆ ಇಲ್ಲ. ಅದೇ ಸಾಲ ಮಾಡಿ ಒಂದು 50 ಚೀಲನೋ 100 ಚೀಲನೋ ವರ್ಷಕ್ಕೆ 120-100 ಚೀಲ DAP ಖರೀದಿ ಮಾಡ್ತಿದ್ದೇವೆ ನಾವು. ಆದ್ರೆ ನಾವು 1 ಚೀಲನು ಖರೀದಿ ಮಾಡ್ಲಿಲ್ಲ ಈ ಸಲ, ಮತ್ತೆ ಅಷ್ಟೊಂದು ದುಡ್ಡು ಉಳಿತಾಯ ಆಯ್ತು. ಒಂದ್ ವೇಳೆ ಸಾಲ ಮಾಡಿದ್ದೀವಿ ಅಂದ್ರೆ ಅದ್ರ ಬಡ್ಡಿ ಕೂಡ ತಪ್ಪತ್ತಿರಲಿಲ್ಲ. ಅದಕ್ಕೆ ನಾವು ರೈತರಿಗೆ ಹೇಳೋದು ಇಷ್ಟೇ, ನಮ್ ಗೊಬ್ಬರ ನಾವು ತಯಾರು ಮಾಡಿಕೊಂಡು, ನಮ್ಮ ಔಷಧ ನಾವು ತಯಾರು ಮಾಡಿಕೊಂಡು, ಕಡಿಮೆ ಹೊಲದಲ್ಲಿ ಹೆಚ್ಚಿನ ಇಳುವರಿ ತೆಗೆಯುವ ಪ್ರಯತ್ನ ಮಾಡಿ, ಮತ್ತೆ ಕೂಲಿ ಆಳುಗಳನ್ನ ಕಡಿಮೆ ಆಳಿನಲ್ಲಿ ಕೆಲಸ ನಿರ್ವಹಣೆ ಮಾಡೋದನ್ನ ಕಲ್ಕೊಂಡು ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಯಾವುದೇ ರೀತಿ ಎದಿಗೊಂದು ವ್ಯವಸ್ಥೆ ಆಗಂಗಿಲ್ಲ. ಆ ಟೈಪ್ ಆಗಬೇಕು. ಈಗ ಯಾರಾದ್ರೂ ನಿಮ್ ಜೋಡಿ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ನಿಮ್ ಮೊಬೈಲ್ ನಂಬರ್ ಕೊಡ್ತೀರಿ? ಆಯ್ತ್ರಿ, ಹೇಳ್ರಿ. 9 999 4585 87 0671 7171 ಈ ನಂಬರ್ ಅನ್ನ ಅವರು ಯಾವತ್ತಾದ್ರೂ ಸಂಪರ್ಕ ಮಾಡಬಹುದಂತ ಹೇಳ್ಬೋದು. ಒಳ್ಳೇದು ಶಿವಲಿಂಗಪ್ಪ ಚೋರಗಸ್ತಿಯವರೇ, ಇಲ್ಲಿ ತನಕ ತಮ್ಮ ಸಾವಯವ ಅನುಭವಗಳನ್ನ ಸವಿಸ್ತಾರವಾಗಿ ನಮ್ಮ ಎಲ್ಲ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಈಗ ನಿಮ್ಮ ಶ್ರೀಮತಿಯವರು ಯಾವ ರೀತಿ ನಿಮಗ ನಿಮ್ಮ ಹೊಲದ ಚಟುವಟಿಕೆಗಳಲ್ಲಿ, ಮನೆಯ ಚಟುವಟಿಕೆಗಳಲ್ಲಿ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಬೆಂಬಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನ ಈಗ ನಾವು ಕೇಳೋಣ. ನಮಸ್ಕಾರ ಮಹಾನಂದ ಅವರ. ಮಹಾನಂದ ಅವರ, ಈಗ ತಮ್ದು ಬಹಳ ದೊಡ್ಡ ಕುಟುಂಬ, ಎಲ್ಲರಿಗೂ ಮುಂಜಾನೆ ಅಡಿಗೆ ಮಾಡಬೇಕು, ನಾಷ್ಟ ಮಾಡಬೇಕು, ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ನಾವು ಮೊದಲ ಒಲೆ ಮೇಲೆ ಮಾಡ್ತಿದ್ದೇವ್ರಿ, ಕಟಗಿ ತಂದು ಹೊಲ್ದಾನ್ ಕಟಗಿ ಕುಳ್ಳ ಎಲ್ಲ ತಂದು ಮಾಡ್ತಿದ್ದೀರಿ. ಈ ಕಡೆ ಕಡೆ ಗೋಬರ್ ಗ್ಯಾಸ್ ಮಾಡ್ಯಾರ, ಒಂದ 4-5 ತಿಂಗಳಾಯ್ತಾರ ಅಷ್ಟೇ ಗೋಬರ್ ಗ್ಯಾಸ್ ಮೇಲೆ ಮಾಡತ್ತಿ. ಗೋಬರ್ ಗ್ಯಾಸ್ ಮೇಲೆ ಮಾಡ್ತಿದ್ದೀರಿ? ಗೋಬರ್ ಗ್ಯಾಸ್ ಮೇಲೆ ಮಾಡತ್ತಿ. ಅಂದ್ರ ಎಲ್ಲರಿಗೂ ಸಾಕಷ್ಟು ನೀವು ಪೂರ್ತಿ ಎಲ್ಲ ಅಡಿಗೆ ಮಾಡೋದಕ್ಕೆ ಅದೆಲ್ಲ ಅನುಕೂಲ ಆಗ್ತದೆ? ಹಾ, ಅನುಕೂಲ. 4-5 ತಾಸು ನಡೀತದ್ರಿ. ಅಂದ್ರ ಅನುಕೂಲ ಆಗ್ಯದ ನಿಮಗೆ? ಹಾ, ಅನುಕೂಲ ಆಗ್ಯದ. ಮೊದಲ ಅನ್ಕಿಂತ ಈಗ ಅನುಕೂಲ ಆಗ್ಯದ. ಹೆಂಗ್ ಅನುಕೂಲ ಆಗ್ಯದ ಅಂತೀರಿ? ಇದೇ ಗೋಬರ್ ಗ್ಯಾಸ್ ನಿಂದ ಮಾಡ್ತೇವಲ್ರಿ ಅಡಿಗೆ, ಇದು ಜಲ್ದಿ ಆಗ್ತದ್ರಿ, ಇದು ಮತ್ತ ಕಣ್ಣಿಗೆ ಹೋಗಿ ಹತ್ತಲ್ಲ ಏನಿಲ್ಲ, ಅದರಿಂದ ಅನುಕೂಲ ಆಗ್ಯದ್ರಿ. ಈಗ 1 ವರ್ಷದಿಂದ ಇದು ಆರಾಮ್ ನಡೆದ ಅಂತೀರಿ? ಈಗ ಮೊದ್ಲೇನು ಕುಳ್ಳ ಕಟ್ಟಿಗೆ ತರ್ತಿದ್ರಲ್ಲ, ಅದಕ್ಕೆ ಎಷ್ಟು ಟೈಮ್ ಹಿಡಿತಿತ್ತು, ಎಷ್ಟು ತರಬೇಕಾಗ್ತಿತ್ತು ನೀವೆಲ್ಲ? ಒಂದ್ ದಿವಸಿಗೆ 4-5 ಹೊರಿ ಕಟ್ಟಿಗೆ ಬೇಕಾತೀವ್ರಿ. 10 ಜನ ಆತೇವ್ರಿ ಟೋಟಲ್. ಕಟಗಿ ನೀರ್ ಕಾಸ್ಲಕ್ಕ ಎಲ್ಲ ಬಹಳ ಹತ್ತಿವ್ರಿ. ಬಹಳ ಹತ್ತಿತ್ತು. ಎಲ್ಲೆಲ್ಲಿಂದ ತರಬೇಕಾಗ್ತಿತ್ತು ಅವನ್ನೆಲ್ಲ ಹುಡುಕಾಡಿ ತರಬೇಕು? ತೋಟದಾಗಿಂದ ಎಲ್ಲ ತರತಿದ್ರಿ. ಆದ್ರೂ ಅಷ್ಟು ಟೈಮ್ ಹೋಗ್ತಿತ್ತು, ಎಷ್ಟು ಟೈಮ್ ಹೋಗ್ತಿತ್ತು ಅದಕ್ಕೆಲ್ಲ? ಮತ್ತೆ 1-2 ತಾಸು ಅದಕ್ಕೆ ಹೋಗ್ತಿತ್ತು. ಅದಕ್ಕೆ ಹೋಗ್ತಿತ್ತು. ಅದ್ರ ನಂತರ ಕೆಲವೊಮ್ಮೆ ಹಸಿ ಕಟ್ಟಿಗೆನೂ ಇರ್ತಿವ್ ಅವಾಗ, ಹಸಿ ಇರ್ತಿವ್ ಹಂಗೆ ಕಣ್ಣಿಗೆ ಹೋಗಿ ಹತ್ತಿತ್ತು. ಈ ಗೋಬರ್ ಗ್ಯಾಸ್ಲಿಂದ ಅನುಕೂಲ ಆಗಿದ್ರಲ್ಲ. ಈಗ ಅದನ್ನ ನೀವು ನಿರ್ವಹಣೆ ಮಾಡೋದು, ಈಗ ಅದಕ್ಕೆ ಸಗಣಿ ಹಾಕೋದು, ಆ ಸಗಣಿ ಆಮೇಲೆ ಅದನ್ನ ಅದು ಹಾಕ್ತೇವ್ರಿ. ಸಗಣಿ ಹಾಕ 1 ತಿಂಗಳು ಹಾಕ್ಯಾರ ನೋಡ್ರಿ ಮೊದಲ, ಮತ್ತ ಈಗ ದಿವಸ ಒಂದ್ ಬುಟ್ಟಿ ಹಾಕ್ತಾರ. ಹೌದಾ? ಒಂದ್ ಬುಟ್ಟಿ 2-3 ಕೊಡ ನೀರ್ ಹಾಕ್ತಾರ್ರಿ, ಒಂದ್ ಬುಟ್ಟಿ ಸಗಣಿ ಹಾಕಿ ಕಲಸಿ ಒಳಗ್ ಬಿಡ್ತಾರ. ಪ್ರತಿನಿತ್ಯ ಹಾಕ್ತಾರ ನೋಡ್ರಿ. ಹೌದಲ್ರಿ? ಈಗ ನೀವು ಹೊಲಕ್ ಹೋಗ್ತೀರಿ? ಹೋಗ್ರಿ. ಅಂದ್ರೆ ಎಲ್ಲ ಮುಂಜಾನೆ ಅಡಿಗೆ ಅದೆಲ್ಲ ಮಾಡಿಕೊಂಡು ಅದ್ರ ನಂತರ ಹೋಗ್ತೀರಿ? 12-1 ತನ ಹೋಗ್ತೀರ. ಅಲ್ಲಿ ಏನೇನು ಕೆಲಸ ಹೊಲದೊಳಗ? ಕಸ ತೆಗಿತೀವ್ರಿ, ದನಗಳು ಅವರಿ, ಅವ್ರಿಗೆ ನೀರ್ ಕುಡಿಸೋದು, ಹುಲ್ ಹಾಕೋದು, ಏನ್ ಕೆಲಸ ಇದ್ದಿದೆಲ್ಲ ಮಾಡ್ತೀವ್ರಿ. ಏನ್ ನಿಮಗೆ ಕಾಣಿಸ್ತದ ಕೆಲಸ ಮಾಡ್ತೀವಿ? ಏನಿದ್ದು ಕಸ ತೆಗೆಯೋದು, ಹಂಡಿ ತೆಗೆಯೋದು ಎಲ್ಲ ಮಾಡ್ತೀವ್ರಿ. ಈಗೇನು ಉತ್ಪನ್ನ ಮಾರ್ಕೆಟ್ಗೆ ಕಳಿಸುವಂತ ಒಂದು ಸಂದರ್ಭದೊಳಗ ನಾವು ಎಷ್ಟು ಕಳಿಸ್ತೀವಿ, ಅದು ಎಷ್ಟು ರೇಟ್ ಬಂತು, ಅದ್ರ ದುಡ್ಡು ಬಂತು ಇಲ್ಲೋ, ಈ ಎಲ್ಲ ಲೆಕ್ಕ ಇಡ್ತೀರಿ? ಅದೆಲ್ಲ ನಮ್ಮ ಮನೆಯವರಿಗೆ ಗೊತ್ತ್ರಿ. ನೀವು ಅದನ್ನ ಲೆಕ್ಕ ಇಡೋದಿಲ್ಲ? ಅದೇ ನಮ್ಗೆ ಗೊತ್ತಿಲ್ಲ. ಈಗ ಏನು ಸಾವಯವ ಕೃಷಿ ನೀವು ಮಾಡ್ತಾ ಇದ್ದೀರಿ, ನಿಮ್ ಯಜಮಾನರು ಮಾಡ್ತಾ ಇದ್ದಾರ, ಇದು ನಿಮಗೆ ಬಹಳ ಖುಷಿ ಅನಿಸ್ತದ? ಹ್ಞೂ, ಖುಷಿ ಅನಿಸ್ತದ. ಯಾಕೆ ಖುಷಿ ಅನಿಸ್ತದ? ಯಾಕಂದ್ರೆ ಎಲ್ಲ ಕಡೆದು ಮಂದಿ ಬರ್ತಾರೆ ನೋಡ್ಲಕ್ಕ. ಇಲ್ಲಿ ನಿಂಬಲ್ಲಿ ಗೋಬರ್ ಗ್ಯಾಸ್ ಮಾಡ್ರಿ ಅಂತಲ್ಲ, ಮತ್ತ ಇದು ಎಲ್ಲ ಎರೆಹುಳು ಗೊಬ್ಬರ ಇದೆಲ್ಲ ಮಾಡ್ರಿ ಅಂತ ನೋಡ್ಲಾಕ್ ಬರ್ತಾರೆ ದಿವಸ. ಅವ್ರಿಗೆಲ್ಲ ಮತ್ತ ಹೇಳೋದು ಎಲ್ಲ ಹ್ಯಾಂಗ್ ಮಾಡಿರಿ ಹ್ಯಾಂಗಿಲ್ಲ ಎಲ್ಲ ಕೇಳ್ತಾರ ಅವ್ರು. ಅವ್ರಿಗೆ ಹೇಳೋದು ಅದೆಲ್ಲ ಮತ್ತ ಚಲೋ ಅನಿಸ್ತದ್ರಿ. ಎಲ್ಲರೂ ಎಲ್ಲ ಎಲ್ಲಿ ಆಳಂದ ತಾಲೂಕಲ್ಲಿಂದ ಬರ್ತಾರ, ಜೇವರಿಲಿಂದ ಬರ್ತಾರ, ಇಂತಲ್ಲಿ ಇದೆಲ್ಲ ಬರ್ತಾರ. ಅಂದ್ರೆ ನೋಡೋದಕ್ ಬರ್ತಾರ, ಮತ್ತೆ ಏನೋ ವಿಶೇಷವಾದಂತದ್ ನಾವು ಮಾಡ್ತಾ ಇದೀವಿ. ಅದಕ್ಕ ಚಲೋ ಅನಿಸ್ತದ್ರಿ. ಒಂದೊಂದ್ ದಿವಸ 4-5 ಮಂದಿ ಬರ್ತಾರ, 4-5 ಊರ್ನವ್ರು ಬರ್ತಾರ. ಈಗ ಬಂದವರಿಗೆ ಹೋದವರಿಗೆ ಕೂಡ ನೀವು ಅತಿಥಿ ಸತ್ಕಾರ ಮಾಡಬೇಕಾಗ್ತದೆ. ಹೌದ್ರಿ, ಅಲ್ಲೇ ಅಲ್ಲೇ ಅಲ್ಲಿ ಒಂದು ಒಲಿ ಅದ ರೀ ಗೋಬರ್ ಗ್ಯಾಸಿಂದು, ತೋಟದಾಗ ಮನೆಯವ್ರ ನಮ್ಮ, ಅಲ್ಲೂ ಒಲಿ ಅದ. ಅವ್ರಿಗೆ ಚಾ ಮಾಡ್ತೀವಿ, ನಾಷ್ಟ ಮಾಡ್ತೀವಿ, ಅಂದ್ರೆ ಊರೊಳಗ ಒಂದ್ ಗೋಬರ್ ಗ್ಯಾಸ್ ಟ್ಯಾಂಕ್ ಅದ ಇಲ್ರಿ, ಟ್ಯಾಂಕ್ ಅದೇ ಅದರಿ. ಅಲ್ಲಿ ಒಂದು ಇವು ಟ್ರ್ಯಾಕ್ಟರ್ ತುಂಬಿರ್ತಾವಲ್ರಿ, ಅದ ತುಂಬಕೊಂಡ್ ಬಂದ್ ಮನ್ಯಾಗ ಬಳಸ್ತೇವ್ರಿ. ಅದು ಇಲ್ಲಿ ಮನ್ಯಾಗ ಹಸ್ತೇವ, ಅಲ್ಲಿ ಪೈಪ್ ಲೈನ್ ನಿಂದ ಅಲ್ಲಿ ಹಸ್ತೇವ್ರಿ. ಅಂದ್ರೆ ಮತ್ತೆ ಈಗ ಟ್ಯೂಬ್ ತುಂಬುವಂತ ಒಂದು ಕೆಲಸ ಹುಡುಗರು ಮಾಡ್ತಾರೆ ಎಲ್ಲ ಗೊತ್ತದ, ಅದಕ್ಕೆ ಟ್ರೈನಿಂಗ್ ಅದೆಲ್ಲ ತಗೊಂಡ್ರೆ ಹುಡುಗರು ಎಲ್ಲ ಮಾಡ್ತಾರೆ. ಈಗ ಬಳಸೋದ್ರ ಬಗ್ಗೆ ಅದೇನ್ರಿ, ಮೊದ್ಲ ಏನ್ ಘಟಕ ಸ್ಥಾಪನೆ ಮಾಡಿದಾಗ ನೀವು ಬಂದ್ ಹೇಳಿ ಹೋಗ್ಯಾರ ಅವ್ರಿ ಈ ರೀತಿ ಮಾಡಿ? ನಮ್ಮ ಮನೆಯವರೇ ತೋರ್ಸ್ಯಾರ, ನಾವ್ ಚಾಲು ಮಾಡ್ತೇವ್ರಿ. ಏನು ಹಂಗೇನು ತೊಂದರೆ ಅನ್ಸಂಗಿಲ್ಲ, ಅನ್ಸಲ್ರಿ. ಅದು ಬಳಸೋದು ಆಮೇಲೆ ಅದನ್ನ ಸ್ವಚ್ಛ ಮಾಡೋದು ಏನು ತೊಂದರೆ ಆಗಂಗಿಲ್ಲ, ಅದರ ಪ್ಲೇ ಏನ್ ಡೇಂಜರ್ ಇಲ್ರಿ. ಅನುಕೂಲ ಆಗ್ಯದ ಒಟ್ಟ. ಈಗ ನೋಡ್ರಿ, ಎರೆ ಗೊಬ್ಬರನು ನೀವು ತಯಾರು ಮಾಡ್ತಾ ಇದ್ರಿ, ಎರೆ ಗೊಬ್ಬರ ತಯಾರು ಮಾಡಿ ನಿಮ್ಮ ಹೊಲಗಳಿಗೂ ಬಳಸ್ತಾ ಇದ್ದೀರಿ. ನೀವು ಎರೆ ಗೊಬ್ಬರವನ್ನ ಉತ್ಪಾದನೆ ಮಾಡುವಲ್ಲಿ ನೀವೇನೇನು ಕೆಲಸ ಮಾಡ್ತೀರಿ? ಅದು ಇದು ಮಡಿ ತುಂಬಲಕ್ಕ ಎಲ್ಲ ಕಸ ಕಡ್ಡಿ ಒಯ್ದು ಹಾಕ್ತೇವ್ರಿ ಒಳಗ. ಅದು ಮಡಿ ಎಲ್ಲ ರೆಡಿ ಆದ್ಬಳಕ್ ಎರೆ ಹುಳ ಗೊಬ್ಬರ ರೆಡಿ ಆದ್ಬಳಕ್ ಸೋಸ್ತೇವು, ಮತ್ತೆ ಈಗ ಹೊಲದಾಗ ಎದಕ್ಕರೆ ಹಾಕಂದ್ರೆ ಒಯ್ದು ಹಾಕ್ತೇವು, ಅದೆಲ್ಲ ಮಾಡ್ತೇವ್ರಿ ಕೆಲಸ. ಶಿವಲಿಂಗಪ್ಪ ಅವ್ರು ಹೇಳಿದ್ರಿ, ಈಗ ಸುಮಾರು 4-5 ವರ್ಷ ಹಿಂದ ನಾವು ಶುರು ಮಾಡಿದೀವಿ ಇದನ್ನೆಲ್ಲ ಮಾಡೋದಕ್ಕೆ ಅಂತ ಹೇಳಿ. ಅದಕ್ಕಿಂತ ಮೊದಲು ನಿಮಗಾದ್ರೂ ಗೊತ್ತಿರಲಿಲ್ಲ ಏನು ಸಾವಯವ ಅಂತ ಹೇಳಿ? ಏನು ಗೊತ್ತಿದ್ದಿಲ್ರಿ. ಅವಾಗಿಂದಕ್ಕೆ ಈಗಿಂದಕ್ಕೆ ಏನು ವ್ಯತ್ಯಾಸ ಅನಿಸ್ತದ? ಮೊದ್ಲೇನ ರಾಸಾಯನಿಕ ಬಳಸ್ತಿದ್ರಿ, ಗೊಬ್ಬರ ಅದೆಲ್ಲ ಉಪಯೋಗ ಮಾಡ್ತಿದ್ರಿ, ಈಗಿಂದ ಚಲೋ ಅನಿಸ್ತದ? ಯಾವ ದೃಷ್ಟಿಯಿಂದ ಚಲೋ? ಯಾವ ದೃಷ್ಟಿ ಏನ ಕಾಯಿಪಲ್ಯ ಈಗ ಟೇಸ್ಟ್ ಆಗ್ತದ್ರಿ ಈಗಿನ. ಈ ಬೆಂಡೆಕಾಯಿ ಹೆಚ್ಚಿವ್ರಿ ನಾವು ಸುಮ್ಮ ಮನಿ ಸಲುವಾಗಿ ಅಂತ ಹೆಚ್ಚಿದೇವು. ಅವಾಗಿನ್ಕಿಂತ ಈಗ ಅದು ಎರೆಹುಳು ಒಂದು ಮಗ್ಲಾಗಿ ಹಚ್ಚಿದ್ರಿ, ಆ ಮಡಿ ಮಗ್ಲಾಗಿ ಒಂದ್ 4-5 ಗಿಡ, ಅದು ಪಲ್ಯ ಬಹಳ ಟೇಸ್ಟ್ ಆಗ್ತದ್ರಿ. ಅದು ಬೆಂಡೆಕಾಯಿ ಜೋಡಿ ಮತ್ತೇನೇನು ತರಕಾರಿಗಳನ್ನು ಬೆಳೆಸಿದ್ರು? ಬೆಂಡೆಕಾಯಿ ಚೌಳಿಕೆ ಅವ್ರಿ, ಅಲ್ಲಿ ಬಾಜು ಹಚ್ಚಿ ಸುಮ್ಮ ಮನಿ ಪ್ರತ್ಯೇಕ ಬಹಳ ಏನ್ ಹಚ್ಚಿಲ್ಲ, ಮನೆ ಸಲುವಾಗಿ ಹಚ್ಚಿದ್ವಿ. ಮೆಣಸಿನ್ಕಾಯಿ ಹಚ್ಚಿದೆವು. ಅಂದ್ರ ಆಹಾರ ಕೂಡ ವಿಷಮುಕ್ತ ಇರ್ತದ, ಇದರಿಂದ ನಮ್ಮ ಆರೋಗ್ಯ ಕೂಡ ಚಲೋ ಉಳಿತದ ಅಂತ ಹೇಳಿ. ಅಡಿಗೆ ಪಲ್ಯ ಇಲ್ಲ ಎಲ್ಲ ಟೇಸ್ಟ್ ಆಗ್ತದ್ರಿ ಅದು. ನಿಮ್ಮ ಶಿಕ್ಷಣ ಎಲ್ಲಿ ತನಕ ಆಗ್ಯದ ಮಾನಂದ ಅವ್ರ? ನಮ್ದು SSLC. SSLC ಅದ್ರ ನಂತರ ನೀವು ಮದುವೆಯಾಗಿ ಈ ಕಡೆ ಬಂದ್ರಿ. ಇದ್ರ ಜೊತೆಗೆ ಈಗೇನು ಎರೆ ಗೊಬ್ಬರ ಮಾಡ್ತಾ ಇದ್ದೀರಿ, ಎರೆ ಗೊಬ್ಬರದ ಜೊತೆಗೆ ಈಗ ರೇಷ್ಮೆ ಏನು ಬೆಳೀತಾ ಇದ್ದೀರಿ ನೀವು, ಅಲ್ಲಿ ರೇಷ್ಮೆ ಚಟುವಟಿಕೆ ಏನೇನು ಮಾಡ್ತಾ ಇದ್ರಿ? ಈಗ ಶುರು ಆಗಿದ್ರಿ, ಅದ್ರದೇನ್ ಹಂಗ ನಮ್ಗ್ ಗೊತ್ತಿಲ್ರಿ ಅದರದಷ್ಟು. ಅದು ಏನು ಇನ್ನ ಅದ್ರ ಬಗ್ಗೆ ಮಾಹಿತಿ ಇಲ್ರಿ ಅದ್ರ, ಈಗ ಚಾಲು ಆಗ್ಯದ್ರಿ. ಮಂದ ಬಹಳ ದಿವಸ ಆಯ್ತು ಅಂದ್ರೆ ಅದನ್ನು ಕಲಿತೀವ್ರಿ. ಹಂಗೆ ಅಡ್ಡಿ ಇಲ್ಲ. ಮತ್ತೆ ಹೈನು ಅದ ನಿಮ್ಮಲ್ಲಿ? ಎಷ್ಟು ದನಗಳದಾವ? 4 ಆಕಳವರಿ, 1 ಎಮ್ಮಿ. ದಿವಸ ಹಾಲು ಹಿಂಡುದು, ಆಮೇಲೆ ಅವಕ್ಕೆ ಚುನ್ನಿ ಕೊಡುದು, ಮೇವು ಹಾಕುದು ಎಲ್ಲ ಮಾಡ್ತೀವಿ. ಅದೆಲ್ಲ ಕೆಲಸ ಮಾಡ್ತೀರಿ? 2 ಸಲ ಹಾಲು ಕರಿತೀರಿ? ಮುಂಜಾಳ ಒಂದ್ಸಲ ರೀ, ಸಂಜೆ ಒಂದ್ಸಲ. ಎಷ್ಟು ಬರ್ತಾವ ಹಾಲು? ಮುಂಜಾಳೆ 7-8 ಲೀಟರ್ ಬರ್ತಾವ್ರಿ, ಸಂಜೆ ಈಗ 4-5 ಲೀಟರ್ ಬರ್ತಾವ್ರಿ. ಅಂದ್ರ ದಿವಸ ಹೆಚ್ಚು ಕಡಿಮೆ ದುಡ್ಡು ಆಡುವಂತದ್ ಒಂದು ವ್ಯವಸ್ಥೆ ಆಗ್ತದೆ ಈ ಹಾಲಿನಿಂದ. ಆಮೇಲೆ ಹಣ್ಣು ತರಕಾರಿ, ತರಕಾರಿ ಏನಾದ್ರು ತರಕಾರಿ ಮನೆಗೆ ರೀ. ಮೊದಲ ಇತ್ರಿ ಬದನಿ ಇತ್ತು ಬಹಳ ದಿವಸ, ಈಗ 4-5 ವರ್ಷ ನಚ್ಚಗಡೆ ಇತ್ರಿ. ಅವೆಲ್ಲ ಕಡದು ಮಾರ್ತಿದೇವ್ರಿ, ಈ ಕಡಿ ಕಡೆ ಬಿಟ್ಟಿದೇವ್ರೆಲ್ಲ. ಇವೇ ಹೆಚ್ಚು ಮಾಡ್ಯಾರ್ರಿ, ಕಬ್ಬ ಬಾಳೆ ಇದಕ್ಕೆಲ್ಲ, ಅದು ಜಾಸ್ತಿ ಮಾಡಿಲ್ರಿ. ಮಹಾನಂದ ಅವರು ಈಗ ಒಂದ್ ವಿಚಾರ ಹೇಳ್ರಿ ನನಗೆ. ಈಗ ನೀವು ನೋಡಿರಿ ಎಲ್ಲ ಬೆಳೆಗಳು ಹೆಂಗದಾವ ನಿಮ್ಮಲ್ಲಿ ನೋಡಿರಿ, ಸುಮಾರು 4-5 ವರ್ಷದ ಹಿಂದೆ ಬೆಳೆಗಳು ಯಾವ ರೀತಿ ಇರ್ತಿದ್ವು ಅನ್ನೋದು ನಿಮಗೆ ಗೊತ್ತದ. ಈ ಸಾವಯವ ಬಳಸೋದ್ರಿಂದ, ಎರೆ ಗೊಬ್ಬರ ಬಳಸೋದ್ರಿಂದ, ಆಮೇಲೆ ಈ ಸಸ್ಯ ದ್ರವ್ಯಗಳನ್ನು ಬಳಸೋದ್ರಿಂದ, ತೊಪ್ಪಲು ಬಳಸೋದ್ರಿಂದ ನಿಮ್ಮ ಹೊಲ ನೋಡಕ್ ಹೆಂಗ ಅನಿಸ್ತದ ನಿಮಗೆ? ಈಗ ಚಲೋ ಅನಿಸ್ತದ. ಆಮೇಲೆ ತೊಗರಿ ಬೇಳೆ ಈಗ ಜಲ್ದಿ ಕುದಿತಾವ್ರಿ, ಈ ಎರೆಹುಳು ಗೊಬ್ಬರ ಮೊದಲ ಕುದಿತಿದಿಲ್ರಿ, ಅವ್ ಜಲ್ದಿ ಲೇಟ್ ಆತಿತ್ರಿ. ಅದು ಇದು ಒಂದ್ 10-15 ನಿಮಿಷನಾಗ ಬೇಳೆ ಕುದಿತಾವ್ರಿ. ಲೇಟ್ ಆಗ್ತಿತ್ತಂದ್ರೆ ಎಷ್ಟು ತಡ ಆಗ್ತಿತ್ತು? ಅದು ಮತ್ತ ಒಂದ್ 20 ನಿಮಿಷ, ಒಂದ್ 1/2 ತಾಸ ಹತ್ತಿತ್ರಿ. ಅದು ಇದು ಇಲ್ರಿ, 10-15 ನಿಮಿಷನಾಗ ಜಲ್ದಿ ಕುದಿತ. ತಮ್ಮಲ್ಲಿ ತೆಂಗಿನಕಾಯಿ ಬೆಳೀತಾ ಇದ್ರಿ, ಆಮೇಲೆ ಬಾಳೆ ಬೆಳೀತಾ ಇದ್ರಿ, ಕಬ್ಬು ಬೆಳೀತಾ ಇದ್ರಿ. ಈ ಬಾಳೆಹಣ್ಣಿನ ಟೇಸ್ಟು, ತೆಂಗಿನಕಾಯಿ ಟೇಸ್ಟು, ಇದ್ರೊಳಗೆ ನಿಮಗೆ ಏನಾದ್ರೂ ವ್ಯತ್ಯಾಸಗಳು ಕಾಣಿಸ್ತಾವ? ಹ್ಞೂ ರೀ, ರುಚಿಯವ ರೀ ನಮ್ಮ ಟೆಂಗ್ನು, ರುಚಿಯವ ಬಾಳೆಹಣ್ಣು. ಇನ್ನ ಈಗ ಬಂದವ್ರೆ ಅವು, ಟೆಂಗ್ ಬಹಳ ರುಚಿಯವ್ರಿ ನಮ್ಗೆ. ನೀರ ಒಂದ್ ಟ್ಯಾಂಗ್ ಹೊಡೆದ ಅಂದ್ರೆ ಒಂದ್ ತೆಮ್ಮಿಗೆ ನೀರ್ ಬರ್ತಾರೆ, ಒಂದ್ ಲೀಟರ್ ಪೂರ್ತಿ, ಒಂದ್ ಲೀಟರ್ ನೀರ್ ಬರ್ತದೆ. ಸಾಕಷ್ಟು ನೀರ್ ಇರ್ತಾವ? ಸಾಕಷ್ಟು ನೀರ್. ಮತ್ತೆ ಕೊಬ್ಬರಿ? ಕೊಬ್ಬರಿನೂ ಟೇಸ್ಟ್ ಇರ್ತದೆ, ರುಚಿ ಇದಾರೆ ನಮ್ಗೆ. ಅದನ್ನೇನ್ ಒಣಗಿಸಿ ಗಿಟ್ಟಕ್ ಮಾಡ್ತೀರಾ, ಏನ್ ಹಸಿದೆ ಹಂಗೆ ಕೆಲವೊಮ್ಮೆ ಉಪಯೋಗ ಮಾಡ್ತಾರೆ? ಹಸಿದ ಈ ಚಟ್ನಿ ಮಾಡ್ತೀವ್ರಿ, ಹಂಗೆಲ್ಲ ಬಳಸ್ತೇವ. ಮನಿಗೆ ಪಲ್ಯ ಹಿಂಡಿ ಕೊಡ್ತೀವಿ ಉಳ್ಳಕ, ಒಣಗಿಸ್ತೇವ್ರಿ ಅವು, ಒಣಗಿಸಿ ಎಲ್ಲ ಮನಿಗೆ ಬಳಸ್ತೇವ. ಈಗ ತೆಂಗಿನದು ಗರಿ ಆಗ್ಲಿ, ಆಮೇಲೆ ತೆಂಗಿನ ಪಟ್ಟಿ, ಆಮೇಲೆ ಎಳ್ನೀರಿಂದ ಏನ್ ಬಂದಿರ್ತಲ್ಲ ಮ್ಯಾಲಿಂದ ಇರ್ತಲ್ಲ, ಅದನ್ನೇನಾದ್ರು ನೀವು ಸಾವಯವ ಗೊಬ್ಬರ ಮಾಡೋದಕ್ಕೆ ಉಪಯೋಗ? ತೆಂಗಿಂದು ಗರಿ ಇರ್ತಾವಲ್ರ, ಅದನ್ನ ಬಾರ್ಗಿ ಮಾಡ್ತೇವ್ರಿ. ಬಾರ್ಗಿ ಮಾಡ್ತಾ ಇದ್ದಾರೆ? ಬಾರ್ಗಿ ಮಾರ್ತೇವ್ರಿ ಊರಾಗ ಮಾಡಿ. ಹೌದಾ? ಹೆಚ್ಚಿಗೆ ಆತಾವ್ರಿ, ನಮ್ಮ ಮನಿಗೆ ಬಳಸಿ ಹೆಚ್ಚಿಗೆ ಆತಾವ, ಮಾರ್ತೇವ್ರಿ ಊರಾಗ. ಅದು ಹೆಂಗ ಹೋಗ್ತದ? 15 ರೂಪಾಯಿಗೆ ಒಂದು ಕೊಡ್ತೇವೆ. ಓಹೋ, ಎಷ್ಟು ಆಗ್ತಾವ ಅಂತಾವ? ಬಾಳ ಮಾಡ್ತೇವ್ರಿ, 200-300. ಓಹೋ, ಮನಿ ಮಂದಿನ ಕೂಡಿ ಎಲ್ಲರೂ ಮಾಡ್ತೇವ್ರಿ. ಅದು ಕೂಡ ಒಂದು ಸಣ್ಣ ಆದಾಯ ಬರ್ತದ, ಅದನ್ನ ಹೇಳ್ತೀರಿ ನಿಮ್ಮ ಮನೆಯವರಿಗೆ ಬಂದಿದ್ದು? ಎಲ್ಲರೂ ನಮ್ ಮನೆಯಾಗ ಎಲ್ಲರೂ ಯಾರ ಏನು ಹಿಂಗ ಇಟ್ಕೊಂಡ್ ಮಕ್ಳು ಇಲ್ರಿ, ಎಲ್ಲರೂ ಸೀದಾ ಸೀದಾ ಎದ್ರು ಮಾಡ್ತಾರೆ. ಎಲ್ಲರೂ ಏನಾರ ಬೇಕಾಗಿದ್ ಅವ್ರು ತಂದು ಕೊಡ್ತಾರೆ ಅಷ್ಟೇ. ಈಗ ಅರಿಶಿಣ ಬೆಳೀತಾ ಇದ್ರಿ, ಜೋಳ ಆಮೇಲೆ ಜವಿಗೋಧಿ. ಜೋಳ ಜವಿಗೋಧಿ ಟೇಸ್ಟ್ ಹೆಂಗ ಅನಸ್ತದ? ಇದು ಜವಿಗೋಧಿ ಉಪ್ಪಿಟ್ಟು ಸರಿಯಾಗತ್ತದ್ರಿ. ಆಮೇಲೆ ಅದ್ರ ಒಳಗೆ ಜಿಗಿ, ಜೋಳದ ಜಿಗಿನೂ ಚಲೋ ಬರ್ತದ್ರಿ. ರೊಟ್ಟಿ ಮಾಡಕ್ ಚಂದ ಬರ್ತಾವ್ರಿ, ಜಿಗಿ ಚಂದ ಬರ್ತಾವ. ಈಗ ಇಷ್ಟೆಲ್ಲ ನೀವು ಹೊಲದೊಳಗ ದುಡಿತಾ ಇದ್ರಿ ನೀವು, ಆಮೇಲೆ ಇತ್ತೀಚಿನ ದಿವಸದೊಳಗೆ ನೋಡ್ರಿ ಎಲ್ಲ ಹೆಣ್ಮಕ್ಳು ಹೊರಗ್ ಹೋಗಿ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋಗಿ ಅಟೆಂಡ್ ಆಗಿ ಅಲ್ಲಿ ಟ್ರೈನಿಂಗ್ ತಗೊಂಡ್ ಬರುವಂತದ್ದು, ಬೇರೆ ಕಡೆ ಹೋಗಿ ಅವ್ರೇನ್ ಮಾಡ್ತಾ ಇದ್ದಾರ ನೋಡಿ ಬರುವಂತದ್ದು, ಇದು ನೀವು ಎಂದಾದ್ರೂ ಹಿಂಗ ಒಂದು ಇಲ್ಲ ನಾನು ಹೋಗಿ ಒಂದು ಟ್ರೈನಿಂಗ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಮನೆಯವರೇ ಎಲ್ಲ ನೋಡ್ರಿ ನಮ್ಗೆ ಟ್ರೈನಿಂಗ್, ಹೊರಗೇನ್ ಹೋಗಿಲ್ಲ, ಅವ್ರ ಏನ್ ಹೇಳ್ತಾರ ಅಷ್ಟೇ ಮಾಡೋದು. ಬರೋಬ್ರಿ, ನೀವ್ ಎಂದಾದ್ರೂ ಕೇಳಿರಿ ಅವ್ರಿಗೆ ನಾ ಹೋಗಿ ಟ್ರೈನಿಂಗ್ ತಗೊಂಡ್ ಬರ್ತೀನಿ? ಇಲ್ರಿ, ಕೇಳಿ ಎಲ್ಲ ಅವ್ರೇ ಹೇಳ್ತಾರ್ರಿ, ಅವ್ರ ಏನ್ ಹೇಳ್ತಾರ ಅಷ್ಟೇ ಮಾಡೋದು. ನಾವು ಹೆಚ್ಚಿಗೆ ಏನು ಇದು ಮಾಡಲಿಕ್ಕಾಗಲ್ಲ, ಅಡ್ಡಿಲ್ಲ. ಅಂದ್ರೆ ಒಟ್ಟು ಈಗ ಸಾವಯವದಿಂದ ನಿಮ್ಮಲ್ಲಿ ಸಂಪೂರ್ಣವಾಗಿ ಒಂದು ಒಳ್ಳೆ ತಿಳುವಳಿಕೆ, ಒಂದು ಒಳ್ಳೆ ಆರೋಗ್ಯ, ಮನೆಯೊಳಗೆ ಒಂದು ಆನಂದಕರವಾದಂತಹ ಒಂದು ವಾತಾವರಣ ಅದ ಅಂತ ಹೇಳಿ ನಿಮ್ಮ ವಿಚಾರ. ಈಗ ಇಷ್ಟೆಲ್ಲ ಜನರಿಗೆ ಕೂಡಿ ನೀವು ಒಂದೇ ಮನೆಯೊಳಗೆ ಇರ್ತೀರಿ 20 ಜನ ಕೂಡಿ, ಎಂದಾದ್ರೂ ಇದ್ರ ಬಗ್ಗೆ ನಿಮಗ ಎಷ್ಟು ಮಂದಿ ಇರ್ತೀವಲ್ಲಪ್ಪ ನಾವು ಏನು ಹಂಗೆ ಸಂತೋಷ ಅನಿಸ್ತದ್ರಿ. ನಮ್ಮಲ್ಲಿ ಯಾವ ತರದ ಜಗಳನು ಇಲ್ಲ, ಏನಿಲ್ಲ, ಎಲ್ಲರೂ ಮಕ್ಕಳನ್ನೂ ಸರಿಯಾಗಿ ಎಲ್ಲ ಮನೆಯಾಗ. ಅಂದ್ರೆ ಖುಷಿ ವಾತಾವರಣದೊಳಗೆ ನೀವು ಇದ್ದೀರಿ. ಒಳ್ಳೇದು ಮಹಾನಂದ ಚೋರ್ಗಸ್ತಿಯವರೇ ಮತ್ತು ಶಿವಲಿಂಗಪ್ಪ ಚೋರ್ಗಸ್ತಿಯವರೇ, ಇಲ್ಲಿ ತನಕ ನಿಮ್ಮ ಸಾವಯವ ಅನುಭವಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಕಲಬುರಗಿ ತಾಲೂಕಿನ ಭೀಮಳ್ಳಿ ಗ್ರಾಮದ ಸಾವಯವ ಕೃಷಿ ದಂಪತಿಗಳಾದ ಶಿವಲಿಂಗಪ್ಪ ಚೋರ್ಗಸ್ತಿ ಹಾಗೂ ಮಹಾನಂದ ಚೋರ್ಗಸ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಿ ಅಶ್ವಥ್ ಹಾಗೂ ಸಂಗಡಿಗರು ಹಾಡಿರುವ ಈ ಜನಪದ ಗೀತೆಯನ್ನು ಕೇಳೋಣ. ಮಲ್ಲಯ್ಯ ನೀರುವುದು ಎಲ್ಲಿಗೆ ಕಾವುತ ಮಲ್ಲೈ ನಮರ್ದಿ ಮಲುಗಮ್ಮ ಮಲ್ಲಯ್ಯ ನಾಮರ್ದಿ ಮಲುಗಮ್ಮ ನೀರುವುದು ಕಲ್ಲು ಮಳಿಗೆ ಕೈಲಾಸ ಶಿವನ ನೀವೆಲ್ಲಿ ಬಿಡಿಕೆ ಬಿಟ್ರಿ ಮಲ್ಲಿಗೆ ಬೆಳೆಯೋ ಮತಿ ಘಟ್ಟ ಮಲ್ಲಿಗೆ ಬೆಳೆಯೋ ಮತಿಗಟ್ಟು ರಾಮುಂದೆ ಬೈಲಾಗೆ ಬಿಟ್ರು ಪರಸೆಯ ಹುರಿ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿ ಮಕ್ಕುರಂಬ ಚೊಕ್ಕ ಕಾ ಬೆಳ್ಳಿಲಿ ಮಕರಂ ಹಾಕಿದ ಕುದುರೆ ಕೊಟ್ಟಾವ್ ಮನೋಮಿ ಪೌಜಿಗೆ ಕೊಲನ್ನ ಕೊಲೆ ಮನೋಮಿ ಪೌಜಿಗೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಸುಂದರವಾಗಿ ಅಂಗುಳ ತಗ್ಗೈದಾವೆ ಜಾಣ ತನೇಕೆ ಹೊರಡಾನೆ ಜಾಣ ತನೇಕೆ ಹೊರಡಾನೆಳೋ ದಿನ ಡೋಣು ಲಲಿಸಿ ಕರೆದಾವೆ ಕೊಲನ್ನ ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ